ಕ್ಷೇಮ. ಇಲ್ಲಿನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಯು ಶ್ರೀನಿವಾಸ್ ಭಟ್ ಅವರೊಂದಿಗಿನ ಸಂದರ್ಶನ. ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ವರ್ಷಗಳಲ್ಲಿ ನೋಡಿದರೆ ಜನರಲ್ಲಿ ಒಂದು ರೀತಿಯ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಎನ್ನುವಂಥದ್ದು ನಮ್ಮ ಸುತ್ತಮುತ್ತಲ ಒಂದು ಪರಿಸರದಲ್ಲಿ ಅಥವಾ ಮಾಧ್ಯಮಗಳಲ್ಲಿಯೂ ಕೂಡ ನಾವು ನೋಡ್ತಾ ಇದ್ದೀವಿ. ಹೌದು. ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದರೆ ಅಥವಾ ಮನೋರೋಗ ತಜ್ಞರಾಗಿ ನಿಮ್ಮ ಒಂದು ಅನಿಸಿಕೆ ಏನು ಇದರ ಬಗ್ಗೆ? ಸಾಮಾನ್ಯತಃ ನೋಡೋದಿದ್ರೆ ಇತ್ತೀಚೆಗೆ ನೀವು ಹೇಳಿರುವಂತೆ ಕ್ರೌರ್ಯ ಅಥವಾ ಅಸಹನೆಯ ಒಂದು ಅಂಶಗಳು ಸಮಾಜದಲ್ಲಿ ಹೆಚ್ಚು ಹೆಚ್ಚು ಕಾಣಬರ್ತಾ ಇದೆ. ವೈಜ್ಞಾನಿಕವಾಗಿ ನೋಡಿರುವಂಥ ಹಲವು ಯೋಜನೆಗಳು ಅಥವಾ ಮಾಡಿರುವಂಥ ಸರ್ವೇಗಳ ಪ್ರಕಾರ ಅದು ಕ್ರೌರ್ಯ, ಮಾನವ ನಿರ್ಮಿತ ಕ್ರೌರ್ಯಗಳು ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಕಾಣಬರ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ರಿಪೋರ್ಟಿಂಗು ಆಗ್ತಾ ಇದೆ. ಹಿಂದೆ ಇರಲಿಲ್ಲ ಅಂಥೇಳಿ ಅಲ್ಲ, ಹಿಂದೆ ಇತ್ತು, ಆದರೆ ಈಗ ಅದು ಹೆಚ್ಚು ಪ್ರಕಟಪಡ್ತಾ ಇದೆ ಅಥವಾ ಜನಗಳು ಈಗ ಹೆಚ್ಚು ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಈ ಅಸಹನೆ ಅಂದರೆ ಏನು, ಇದಕ್ಕೆ ಒಂದು ಮಾನದಂಡ ಏನು? ಅಸಹನೆ ಅಥವಾ ನಾವು ವಾಯ್ಲೆನ್ಸ್ ಅಂತೇಳಿ ಹೇಳಿದರೆ WHO ಪ್ರಕಾರ ಇದು ಆಕ್ಚುವಲ್ ಅಥವಾ ಸಹಜವಾಗಿ ಅವನು ಮಾಡ್ತಾನೆ ಅನ್ನುವಂಥ ಒಂದು ಭಯ, ಅಥವಾ ಮಾಡ್ತಾನೆ ಹೌದು ಇದರ ಭಯ. ಇದು ಒಂದು ಅವನ ಕಲ್ಪನೆ ಇರಬಹುದು ಅಥವಾ ಒಂದು ನಿಜವಾಗಿಯೂ ಇರಬಹುದು. ಇದರಿಂದ ಆಗುವಂಥ ಒಂದು ಮನಸ್ಥಿತಿ ಅದು ಮನುಷ್ಯನಿಗೆ ಯಾವ ರೀತಿಯಲ್ಲಿ ತೊಂದರೆ ಕೊಡುತ್ತದೆ, ಇದಕ್ಕೆ ನಾವು ವಾಯ್ಲೆನ್ಸ್ ಅಂತೇಳಿ ಹೇಳ್ತೀವಿ. ಇದರಿಂದ ಮುಂದುವರಿಯುವಂಥ ಪರಿಸ್ಥಿತಿ ಅಂದರೆ ಇದರಿಂದ ಏನು ನಡೀತದೆ ಅದಕ್ಕೆ ನಾವು ವಾಯ್ಲೆನ್ಸ್ ಅಂತೇಳಿ ಹೇಳ್ತೀವಿ. ಅದು ಕೇವಲ ಮಾನಸಿಕವಾಗಿ ಇದ್ರೆ ಹೆಚ್ಚು ಅಪಾಯ ಇಲ್ಲ, ಆದರೆ ಅದು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಹೆಚ್ಚು ಕ್ರೌರ್ಯವಾಗಿ ವ್ಯಕ್ತವಾಗ್ತದೆ ಅಂತ. ಮಾನಸಿಕವಾಗಿ ಇದ್ರೆ ಆ ಮನುಷ್ಯನಿಗೆ ಅದು ಅಪಾಯಕಾರಿ, ಯಾಕಂದ್ರೆ ಅವನ ಮಾನಸಿಕ ಸ್ವಸ್ಥತೆ ಹೋಗ್ತದೆ. ಆದರೆ ಅದು ವ್ಯಕ್ತಪಡಿಸಿದಾಗ ಇದು ಸಮಾಜದ ಸ್ವಾಸ್ಥ್ಯವು ಕೂಡ ಕೆಡ್ತದೆ. ಆ ಯಾರ ಮೇಲೆ ಕ್ರೌರ್ಯವನ್ನು ಸೂಚಿಸ್ತಾನೋ ಅವನು ಅನುಭವಿಸ್ತಾನೆ, ಅವನ ಕುಟುಂಬಿಕರು ಮತ್ತು ಸಮಾಜ ಮೂರು ಇದರಿಂದಾಗಿ ಕಷ್ಟಪಡ್ತದೆ. ಈಗ ಈ ಅಸಹನೆ ಮತ್ತು ಕ್ರೌರ್ಯವನ್ನು ಯಾವ ರೀತಿ ನಾವು ವಿಂಗಡಿಸಬಹುದು, ಯಾವ ಆಧಾರದ ಮೇಲೆ ವಿಂಗಡಿಸುವಂತಹದ್ದು? ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ವಿಂಗಡಿಸ್ತಾ ಹೋಗ್ತೀವಿ. ಟೈಪ್ಸ್ ಆಫ್ ವೈಲೆನ್ಸ್ ಅಂತ ಹೇಳಿದ್ರೆ ಒಂದು ಸೆಲ್ಫ್ ಡೈರೆಕ್ಟೆಡ್ ವೈಲೆನ್ಸ್ ಅಂದ್ರೆ ತನಗೆ ತಾನೇ ಮಾಡಿಕೊಳ್ಳುವಂತಹ ಒಂದು ಅಸಹನೆ ಅಥವಾ ಕ್ರೌರ್ಯ. ಇನ್ನೊಂದು ಇಂಟರ್ ಪರ್ಸನಲ್ಲಿ ಎರಡು ವ್ಯಕ್ತಿಗಳ ಮಧ್ಯದಲ್ಲಿ ಅಥವಾ ವ್ಯಕ್ತಿಗಳ ನಡೆಯುವಂತಹ ಕ್ರೌರ್ಯ. ಮೂರನೇದ್ದು ಕಲೆಕ್ಟಿವ್ ವಯಲೆನ್ಸ್ ಅಂದರೆ ಒಂದು ಸಮಾಜದಲ್ಲಿ ತುಂಬ ಜನಗಳು ಸೇರಿ ಅದರಿಂದ ನಡೀತಾ ಇರುವಂಥ ಒಂದು ಕ್ರೌರ್ಯ. ಇದು ಮೂರು ರೀತಿಯಲ್ಲಿ ನಾವು ಅದನ್ನು ನಾವು ಡಿವೈಡ್ ಮಾಡಿಕೊಂಡು ಅಂದರೆ ಟೈಪ್ಸ್ ಆಫ್ ವಯಲೆನ್ಸ್ ವಿಂಗಡಿಸಿ ನಾವು ಹೇಳಬಹುದು. ಈ ಸೆಲ್ಫ್ ಡೈರೆಕ್ಟೆಡ್ ವಯಲೆನ್ಸ್ ಅಂತ ಹೇಳಿದರೆ ತನ್ನ ಮೇಲೆ ಮಾಡಿಕೊಳ್ಳಿರುವಂಥದ್ದು ಯೂಶ್ವಲಿ ನಾವು ನೋಡ್ತಾ ಇರುವಂಥದ್ದು ಸುಸೈಡ್ ಅಥವಾ ಪ್ಯಾರಾ ಸುಸೈಡ್, ಅಂದರೆ ಸುಸೈಡ್ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇರುವಂಥದ್ದು, ಪದೇ ಪದೇ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಅತಿಯಾಗಿ ನಮಗೆ ಹೆಚ್ಚು ಭಯಾನಕವಾಗಿ ಆಗುವಂಥದ್ದು ಸೆಲ್ಫ್ ಮ್ಯುಟಿಲೇಷನ್, ತನ್ನನ್ನೇ ತಾನೇ ಕಡಿದುಕೊಳ್ಳುವಂಥದ್ದು ಅಥವಾ ತನ್ನನ್ನು ತಾನೇ ಒಂದು ಬೆಂಕಿ ಹಾಕಿಕೊಳ್ಳುವಂಥದ್ದು, ಇವುಗಳೆಲ್ಲ ತುಂಬ ಕ್ರೌರ್ಯ ತನ್ನ ಮೇಲೆ ತೋರಿಸ್ತಾ ಇರುವಂಥ ಕ್ರೌರ್ಯಗಳು. ಕಲೆಕ್ಟಿವ್ ವಯಲೆನ್ಸ್ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಸಾಮಾಜಿಕ ನಿಯಮಗಳಿಂದಾಗಿ ಸೋತು ಹೋಗಿಯೋ ಅಥವಾ ಅದರಿಂದಾಗಿ ನಿರ್ಮಾಣವಾಗಿ ಪ್ರತಿಭಟನಾತ್ಮಕವಾಗಿ ನಡೀತಾ ಇರುವಂಥ ಒಂದು ಸಾಮಾಜಿಕ ಸಂದರ್ಭದಲ್ಲಿ ಬರೆಯುವಂಥ ಒಂದು ವಯಲೆನ್ಸ್. ಇದು ಪೊಲಿಟಿಕಲ್ ವಯಲೆನ್ಸ್ ಇರ್ಬೋದು ಅಥವಾ ಇಕನಾಮಿಕಲ್ ವಯಲೆನ್ಸ್ ಇರ್ಬೋದು, ಅಂದರೆ ರಾಜಕೀಯವಾಗಿ ಅಥವಾ ವಿತ್ತೀಯವಾಗಿ ನಮಗೆ ಸಮಸ್ಯೆಗಳು ತುಂಬವಾದಾಗ ನಾವು ಏನು ಹೇಳ್ತಾ ಇದ್ದೀವಿ ಈಗ ಶ್ರೀಲಂಕಾದಲ್ಲಿ ನಡೀತಾ ಇರುವಂಥ ಕ್ರೈಸಿಸ್, ಇದನ್ನು ನೋಡಿದರೆ ಇವುಗಳೆಲ್ಲ ಕಲೆಕ್ಟಿವ್ ವಯಲೆನ್ಸ್. ಇದು ಒಂದು ಸಿಸ್ಟಮ್ನ ಮೇಲೆ ವಾರ್ಫೇರ್ ಅಂದರೆ ಒಂದು ಯುದ್ಧ, ಇದು ಒಂದು ವಯಲೆನ್ಸ್. ಇದು ಜಿಯೋಗ್ರಫಿಕಲ್ ಏರಿಯಾಸ್ಗಳ ಮೇಲೆ ಇರ್ಬೋದು, ಎರಡು ದೇಶಗಳ ಮೇಲಿರ್ಬೋದು, ರಾಜ್ಯಗಳ ನಡುವೆ ನಡೀತಾ ಇರುವಂಥದ್ದು. ಯೂಶ್ವಲಿ ಇದು ಪೊಲಿಟಿಕಲ್ ವಯಲೆನ್ಸಲ್ಲಿ ಬರ್ತದೆ. ನಾವು ಆದರೆ ತುಂಬ ನಾವು ನೋಡ್ತಾ ಇರುವಂಥದ್ದು ಇಂಟರ್ ಪರ್ಸನಲ್, ಮನುಷ್ಯರ ಮಧ್ಯದಲ್ಲಿ ನಡೀತಾ ಇರುವಂಥ ಒಂದು ಕ್ರೌರ್ಯ. ಇದು ಹೆಚ್ಚೆಚ್ಚು ರಿಪೋರ್ಟಿಂಗ್ ಆಗ್ತಾ ಇದೆ, ಇದು ಹೆಚ್ಚೆಚ್ಚು ಮುಂದಕ್ಕೆ ಬರ್ತಾ ಇದೆ. ಹೆಚ್ಚೆಚ್ಚು ಅದು ನಡೀತಾ ಇರೋದು ಹೆಚ್ಚಾಗ್ತಾ ಇದೆಯೋ ಅಥವಾ ನಮಗೆ ರಿಪೋರ್ಟ್ ಆಗ್ತಾ ಇರೋದು ಹೆಚ್ಚಾಗ್ತಾ ಇದೆಯೋ ಗೊತ್ತಿಲ್ಲ, ಅಂತೂ ಈಗ ಹೆಚ್ಚೆಚ್ಚು ಕಾಣಬರ್ತಾ ಇರುವಂಥದ್ದು ಇಂಟರ್ ಪರ್ಸನಲ್ ವಯಲೆನ್ಸ್. ಇದರಲ್ಲಿ ಮೇಯ್ನ್ ಆಗಿ ಬರುವಂಥದ್ದು ಇಂಟಿಮೇಟ್ ಪಾರ್ಟ್ನರ್ ವಯಲೆನ್ಸ್. ಇಂಟಿಮೇಟ್ ಪಾರ್ಟ್ನರ್ ಅಂತ ಹೇಳಿದ್ರೆ ತನ್ನದೇ ಗಂಡ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು ಅಥವಾ ತನ್ನ ಹತ್ತಿರದ ಸಂಬಂಧದಿಂದ ನಡೀತಾ ಇರುವಂಥ ಒಂದು ಕ್ರೌರ್ಯ. ಎರಡನೇದ್ದು ಇದರಲ್ಲಿ ಬರುವಂಥದ್ದು ಚೈಲ್ಡ್ ಅಬ್ಯೂಸ್, ಮಕ್ಕಳ ಮೇಲೆ ನಡೀತಾ ಇರುವಂಥ ಕ್ರೌರ್ಯ. ಮೂರನೇದು ಬರೀತಾ ಇರುವಂಥದ್ದು ಹಿರಿಯರ ಮೇಲೆ ನಡೀತಾ ಇರುವಂಥ ಕ್ರೌರ್ಯ. ಇದು ಮೂರು ಇದರಲ್ಲಿ ಹೆಚ್ಚು ಕಾಣಬರುವಂಥದ್ದು. ಇದರಲ್ಲಿ ರೇಪ್ ಇರ್ಬೋದು, ಸೆಕ್ಷುವಲ್ ಅಸಾಲ್ಟ್ ಇರ್ಬೋದು ಅಥವಾ ನೆಗ್ಲಿಜೆನ್ಸ್ ಇರ್ಬೋದು. ಒಂದು ಕಮಿಷನ್, ಇನ್ನೊಂದು ಒಮಿಷನ್ ಅಂತ ಹೇಳ್ತೀವಿ. ಏನು ಮಗುವಿಗೆ ಹೊಡಿತೀವೋ ಇದು ಮಾಡುವಂಥ ಕ್ರೌರ್ಯ. ಇನ್ನೊಂದು ಮಗುವಿಗೆ ಊಟ ಕೊಡದೇ ಇರುವಂಥದ್ದು, ಆ ಕಾಲಕಾಲಕ್ಕೆ ಕೊಡಬೇಕಾದ್ದನ್ನು ಕೊಡದೇ ಇದ್ದರೂ ಅದು ಇನ್ನೊಂದು ರೀತಿಯ ಕ್ರೌರ್ಯ. ಮಗು ಅನುಭವಿಸ್ತದೆ. ಹಾಗೆ ದೊಡ್ಡವರಿಗೂ ಅಷ್ಟೇ, ಹಿರಿಯರಿಗೆ, ಹಿರಿಯ ನಾಗರಿಕರಿಗೆ, ಅವರಿಗೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಇದು ಎರಡೂ ನಡೆಯುತ್ತದೆ. ಮಕ್ಕಳಿಗೆ ನಡೆದ ಹಾಗೆ ಅವರಿಗೂ ಕ್ರೌರ್ಯವನ್ನು ಸಮಾಜ ತೋರಿಸ್ತಾ ಇದೆ. ಮನುಷ್ಯರು, ಅವರ ಮಕ್ಕಳು, ಮನೆ ಮಂದಿ ಅಥವಾ ಹತ್ತಿರದ ಸಂಬಂಧಿಗಳು ಇದನ್ನು ತೋರಿಸ್ತಾ ಇದ್ದಾರೆ. ಇದು ಕ್ರೌರ್ಯಗಳಲ್ಲಿ ನಡೀತಾ ಇರುವಂಥ ಒಂದು ವಿಂಗಡಣೆ. ಇತ್ತೀಚಿನ ವರ್ಷಗಳಲ್ಲಿ ಯುವಕರಲ್ಲಿ ಹೆಚ್ಚಾಗಿ ಇಂಥ ಒಂದು ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಬೆಳೀತಾ ಇದೆ ಅನ್ನುವಂಥದ್ದು, ಇದಕ್ಕೆ ಕಾರಣ ಏನು? ಯುವಕರಲ್ಲಿ ನಾವು ನೋಡ್ತಾ ಇರುವಂಥದ್ದು ಅಂದರೆ ಯೂತಲ್ಲಿ ನಡೀತಾ ಇರುವಂಥ ಇದನ್ನು ನೋಡಿದರೆ ಎರಡು, ಅವರ ಮಧ್ಯದಲ್ಲಿ ನಡೀತಾ ಇರುವಂಥ ಪಂಗಡಗಳ ನಡೀತಾ ಇರುವಂಥ ನಡುವೆ, ಅಂದರೆ ಗ್ಯಾಂಗ್ ವಾರ್ಗಳು, ಗ್ಯಾಂಗ್ಸ್ಗಳು ಅದರ ಮೇಲೆ ನಡೀತಾ ಇರುವಂಥದ್ದು. ಇದು ಬುಲ್ಲಿಯಿಂಗ್ ಅಂದರೆ ಒಂದು ಸಣ್ಣದಾಗಿ ಇನ್ನೊಬ್ಬನನ್ನು ತಮಾಷೆ ಮಾಡೋದು ಅಥವಾ ಹೀನಾಯವಾಗಿ ನೋಡಿಕೊಳ್ಳುವಂಥದ್ದು, ಅವನಿಗೆ ನಮ್ಮ ಸ್ಕೂಲ್ಗಳಲ್ಲಿ ನೋಡ್ತಾ ಇರುವಂಥದ್ದು ಬುಲ್ಲಿಯಿಂಗ್ ಆ್ಯಕ್ಟಿವಿಟಿಯಿಂದ ಶುರು ಮಾಡಿಬಿಟ್ಟು ಫಿಸಿಕಲ್ ಫೈಟಿಂಗ್ ಅಂದರೆ ಎರಡು ತಂಡಗಳು ಸೇರಿಕೊಂಡು ಜಗಳಕ್ಕೆ ನಿಲ್ಲುವಂಥದ್ದು, ದೈಹಿಕವಾಗಿ ಜಗಳಕ್ಕೆ ನಿಲ್ಲುವಂಥದ್ದು, ಇದು ಒಂದು ಕಡೆಯಲ್ಲಿ ನಡೀತಾ ಇದ್ದರೆ. ಇನ್ನೊಂದು ಎಲ್ಲಿಯವರೆಗೆ ಹೋಗ್ತದೆ ಅಂತೇಳಿದ್ರೆ ರೇಪ್ ಮಾಡುವಂಥದ್ದು, ಮರ್ಡರ್ ಮಾಡುವಂಥದ್ದು, ಇದು ನಾವು ಕಾಣ್ತಾ ಇರುವಂಥದ್ದು ಯುವಕರಲ್ಲಿ ನಡೀತಾ ಇರುವಂತಹ ಒಂದು ವಯಲೆನ್ಸ್. ವರ್ಲ್ಡ್ ವೈಡಲ್ಲಿ ಸಾಧಾರಣ 250,000 ಅಂದರೆ 2.5 lakhs ಹೋಮಿಸೈಡ್ಸ್ ಅಂದರೆ ಕೊಲೆ ನಡೀತಾ ಇದೆ. ಇದು ನಡೀತಾ ಇರುವಂಥದ್ದು 10-20 years ಏಜ್ ಗ್ರೂಪಲ್ಲಿ, 29 ಏಜ್ ಗ್ರೂಪ್ಸ್ ಅಂದರೆ ಯುವಕರಲ್ಲಿ ನಡೀತಾ ಇರುವಂಥ ಕೊಲೆಯ ಪ್ರಮಾಣ, ನಡೀತಾ ಇರುವಂಥ ಕೊಲೆಗಳ ಪ್ರಮಾಣ ಇಷ್ಟಿದೆ. ಇದು ಸಾಧಾರಣ ಯೂತಲ್ಲಿ ನಡೀತಾ ಇರುವಂಥ ಕೊಲೆಯೇ 41% ಆಫ್ ದಿ ಟೋಟಲ್ ಮರ್ಡರ್ಸ್ ಅಷ್ಟು, ಹತ್ತಿರ 50% ಬರ್ತಾ ಇದೆ ಯುವಕರಲ್ಲಿ ನಡೀತಾ ಇರುವಂತಹ ಒಂದು ಈ ಕೊಲೆಗಳು. ಆದ್ರಿಂದ ಇದನ್ನ ನಾವು ಸ್ಪೆಷಲ್ ಆಗಿ ಕನ್ಸಿಡರೇಷನ್ ಮಾಡಲೇಬೇಕಾಗ್ತದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಅವನ ವ್ಯಕ್ತಿತ್ವ ವಿಕಸನ ಆಗ್ತಾ ಇರುವಂತಹದ್ದು ತನ್ನ ಡೆವಲಪ್ಮೆಂಟಲ್ ಏಜ್ ಗ್ರೂಪಲ್ಲಿ, ಅಂದ್ರೆ ಸಣ್ಣಗಿರುವಾಗ ಅವನು ಯಾವ ರೀತಿಯಲ್ಲಿ ಬೆಳೆದಿದ್ದಾನೆ ಅನ್ನೋದ್ರ ಮೇಲೂ ಹೋಗ್ತದೆ. ಅಂದ್ರೆ ಆ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಗಳಲ್ಲಿ ವಯಲೆನ್ಸ್ ಇದ್ರೆ, ತಾನು ನಂಬಿರುವಂತಹ ಆದರ್ಶ ಪ್ರಾಯರುಗಳು ವಯಲೆನ್ಸ್ಗಳನ್ನೇ ಮಾಡ್ತಾ ಇದ್ರೆ, ಅಂದ್ರೆ ಕ್ರೌರ್ಯವೇ ಅವರ ಪ್ರಮುಖ ವಿಧಾನ ಆಗಿದ್ದಿದ್ರೆ, ಅವರ ಪಿಯರ್ ಗ್ರೂಪಲ್ಲಿ, ಅವರ ಗೆಳೆಯರಲ್ಲಿ ಹೆಚ್ಚು ಹೆಚ್ಚು ಕ್ರೌರ್ಯದ ಬಗ್ಗೆ ಹೆಚ್ಚು ಮಾತಾಡುವವರಿದ್ರೆ, ಅವನ ಸುತ್ತಮುತ್ತಲಿನಲ್ಲಿ ಅಂದರೆ ವಾರ್ತಾ ಅಥವಾ ಮಾಧ್ಯಮಗಳಲ್ಲಿ ಅಥವಾ ಅವನ ಸುತ್ತಮುತ್ತಲಿರುವಂಥ ನಡೀತಾ ಇರುವಂಥ ಘಟನೆಗಳಲ್ಲಿ ಕ್ರೌರ್ಯವೇ ಪ್ರಧಾನವಾಗಿದ್ದರೆ, ಇವನು ಇದರಿಂದ ತುಂಬ ಇನ್ಫ್ಲುಯೆನ್ಷಿಯಲ್ ಆಗ್ತಾನೆ. ಇನ್ನೊಂದು, ಇವನ ಇದು ಸೋಷಿಯಲ್ ಸೊಸೈಟಿಯಲ್ಲಿ ನೋಡಿಕೊಂಡು ಆಗ್ತಾ ಇರುವಂಥದ್ದು. ಇನ್ನೊಂದು, ಸಣ್ಣಗಿರುವಾಗ ಅವನಿಗೆ ಬೆಳೆಸಿರುವಂಥ ರೀತಿಯಲ್ಲಿ ಒಂದು ವೇಳೆ ಪ್ರೀತಿಯ ಭಾವನೆಗಳ ಕಡೆ ಕೊರತೆ ಇದ್ದಿದ್ದರೆ, ಅಲ್ಲಿಯೂ ಹೆಚ್ಚು ಹೆಚ್ಚು ಅವನು ಕ್ರೌರ್ಯವನ್ನೇ ನೋಡಿದ್ದಿದ್ರೆ, ಅಂದರೆ ತಂದೆ ತಾಯಂದಿರಲ್ಲಿ ಒಬ್ಬರು ಕುಡಿತಾ ಇದ್ರು, ಆಲ್ಕೋಹಾಲ್ ತಗೊಳ್ತಾ ಇದ್ರು, ಮನೆಗೆ ಬಂದು ಹೊಡಿತಾ ಇದ್ರು, ಬಡಿತಾ ಇದ್ರು, ಯಾವ ರೀತಿಯಲ್ಲೂ ಇದು ಒಂದು ದೊಡ್ಡಗಾಗುವವರೆಗೆ ಇದರಲ್ಲಿ ಆ ಪ್ರೀತಿಯ ಮನೋಭಾವನೆ ನೋಡಿಲ್ಲ. ಅದರಿಂದ ತಪ್ಪು ಅಂತ ಅನಿಸೋದೇ ಇಲ್ಲ ಅವರಿಗೆ, ಅನ್ನಿಸೋದಿಲ್ಲ. ಅವರ ಏನು ಎಂಪತಿ ಅಂತ ಹೇಳ್ತೀವಿ ನಾವು, ಅದು ಇನ್ನೊಬ್ಬನನ್ನು ಕಂಡಾಗ ಅವನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿ ಇದರಲ್ಲಿ ಇಲ್ಲವೇ ಇಲ್ಲ. ತಾನು ಮಾಡಿದ್ದೇ ಸರಿ. ಇನ್ನೊಂದು, ಯಾವುದೇ ಪ್ರಾಣ ಇಲ್ಲದ ವಸ್ತುಗಳನ್ನೇ ಅನ್ನುವ ರೀತಿಯಲ್ಲಿ ವರ್ತಿಸೋದು. ಹೊಡೆಯೋದು ಅಂತ ಹೇಳಿದ್ರೆ ಒಂದು ನಿರ್ಜೀವ ಜೀವಿಗೆ ಹೊಡೆದಾಗ ಹೊಡೆಯುವಂಥದ್ದು, ಆ ಥರದ ಮನಸ್ಥಿತಿಯಲ್ಲಿ ಬೆಳೆದು ಬಂದರೆ ಅವರು ಈ ಕ್ರೌರ್ಯ ಅನ್ನುವಂಥದ್ದು ಅವರಿಗೆ ತಪ್ಪು ಅನಿಸೋದಿಲ್ಲ. ಆಮೇಲೆ ಈ ಯುವಕರಲ್ಲಿ ಈಗ ಹೆಚ್ಚು ಕಂಡು ಬರ್ತಾ ಇರುವಂಥ ನಮ್ಮ ಅಮಲು ಪದಾರ್ಥಗಳ ಸೇವನೆ, ಅದರಲ್ಲಿ ಡ್ರಗ್ಸ್ಗಳನ್ನು ತೆಗೆದುಕೊಂಡಾಗ ಅವರ ಈ ಕೋಪಗಳ ಪ್ರಕಟವಿಸುವಿಕೆ ಇದೆಯಲ್ಲ, ಅದರ ಮೇಲಿರುವಂಥ ನಿರ್ಬಂಧ ಮೆದುಳಿನಲ್ಲಿ ಕಳೆದು ಹೋಗ್ತದೆ. ಯಾವಾಗ ಆ ಇನ್ಹಿಬಿಷನ್ಸ್ ಫಿಲ್ಟರ್ಗಳಿಲ್ಲವೋ ಅವರು ವಯಲೆನ್ಸಲ್ಲಿ ತೊಡಕೊಳ್ಳುವಂಥದ್ದು ಹೆಚ್ಚು. ಎಲ್ಲೋ ಅವುಗಳು ಸುರು ಆಲ್ಕೋಹಾಲ್ ಅಥವಾ ಯಾವುದೇ ಸಬ್ಸ್ಟೆನ್ಸ್ ಇರಲಿ, ಹೆಚ್ಚಿನ ಸಬ್ಸ್ಟೆನ್ಸ್ಗಳು ಮೇಲಕ್ಕೆ ಹೋದಂತೆ ಅವರ ವಯಲೆನ್ಸ್ಗಳು ಹೆಚ್ಚು. ಅದು ಒಂದು ಕಾರಣ. ಆದರೆ ಇನ್ನೊಂದು, ಇದಕ್ಕೆ ಬೇಕಾಗಿ ಅಂದರೆ ಇದೊಂದು ಬಿಸಿನೆಸ್ ಆಗಿದ್ದಾಗ ಅದರ ಸಾಗಾಟದಲ್ಲಿರುವಂಥ ಸಮಸ್ಯೆಗಳು, ಅದರಿಂದಾಗಿ ನಾನು ಯಾರು, ನಾನು ದೊಡ್ಡದ್ದು, ನನ್ನ ಆದೇಶವನ್ನು ಇನ್ನೊಬ್ಬ ಪಾಲನೆ ಮಾಡಬೇಕು ಅಂತ ಹೇಳಿದಾಗ ತಾನೊಬ್ಬ ಡೌನ್ ಆಗಬೇಕು, ಇಂಥ ವ್ಯವಸ್ಥೆಗೆ ಬಂದಾಗ ಅವರದನ್ನು ಮಾಡಿಕೊಳ್ತಾರೆ. ಮೂರನೆಯದ್ದು, ಈ ಡ್ರಗ್ಸ್ಗಳನ್ನು ತೆಗೆದುಕೊಂಡಾಗ ಅವರುಗಳಿಗೆ ಅದು ಮನಸ್ಸಿನ ಮೇಲೆ ಬೀರುವಂಥ ಪರಿಣಾಮಗಳು, ಇನ್ನೊಬ್ಬನ ಮೇಲೆ ಕ್ರೌರ್ಯವನ್ನು ಹೆಚ್ಚಿಸುವಂಥ ಪರಿಣಾಮಗಳು, ಅಂದರೆ ಅವನು ಸಂಶಯ ಪ್ರವೃತ್ತಿ ಹೆಚ್ಚಾಗುವಂಥದ್ದು, ಅಥವಾ ಅವನಿಗೆ ಮಾನಸಿಕ ಕಾಯಿಲೆಗಳು ಬಂದು ಅವನು ಇನ್ನೊಬ್ಬನ ಮೇಲೆ ದ್ವೇಷವನ್ನು ಕಟ್ಟಿಕೊಳ್ಳುವಂಥದ್ದು, ಇದರಿಂದನೂ ಇವರು ಕ್ರೌರ್ಯವನ್ನು ತೋರಿಸುವಂಥದ್ದು ಹೆಚ್ಚು ಮಾಡುತ್ತಾರೆ. ಮುಂದಕ್ಕೆ ಏನು ಅಂತ ಹೇಳಿದರೆ, ಈಗ ಸಮಾಜದಲ್ಲಿರುವಂಥ ಒಂದು ಪ್ರವೃತ್ತಿ ಏನು ಅಂತ ಹೇಳಿದರೆ, ಸಮಾಜ ಎಲ್ಲಿಯೋ ಜನರಿಗೆ ಅನ್ನಿಸುವಂಥದ್ದು ಕ್ರೌರ್ಯವನ್ನು ಮೆಚ್ಚುತ್ತಾ ಇದೆ, ಅದನ್ನು ತೋರಿಸಿದಾಗ ಅದಕ್ಕೆ ಮಾನ್ಯತೆ ಅನ್ನುವಂಥದ್ದು ಈಗ ಹೆಚ್ಚು ಇದೆ. ಹಿಂದೆ ಅದು ತಿರಸ್ಕಾರದ ಭಾವನೆಯಿಂದ ನೋಡ್ತಾ ಇದ್ರೆ, ಈಗ ಸಮಾಜದಲ್ಲಿ ಅದನ್ನು ತಿರಸ್ಕಾರದ ಭಾವನೆಗಿಂತ ಎಲ್ಲಿಯೋ ಒಪ್ಪಿಕೊಳ್ಳುವ ಭಾವನೆಗೆ ಬಂದು ಬಿಟ್ಟಿದೆ ಅನ್ನುವಂಥ ಮನಸ್ಥಿತಿ ಈಗ ಸಮಾಜದಲ್ಲಿ ಕಾಣಬರ್ತಾ ಇದೆ. ಅದರಿಂದಾಗಿಯೂ ಇದು ನಾರ್ಮಲ್ ಅನ್ನುವ ರೀತಿಗೆ ಹೋಗಿದ್ದಾರೆ. ಯಾವುದೇ ಜಗಳಕ್ಕೆ ಯಾವುದೇ ತೀರ್ಮಾನಗಳಿಗೆ ಹೋಗ್ತಾರೆ ಯುವಕರುಗಳು. ಏನು ಸಾಲದ ವ್ಯವಹಾರಗಳನ್ನು ವ್ಯವಸ್ಥೆ ಮಾಡಲಿಕ್ಕೆ ಹೋಗುವಂಥದ್ದು ಅಥವಾ ಜಾಗದ ವ್ಯವಹಾರಗಳನ್ನು ವ್ಯವಸ್ಥೆ ಮಾಡಲಿಕ್ಕೆ ಹೋಗುವಂಥದ್ದು, ಅಲ್ಲಿ ಇವರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಬಲಪ್ರಯೋಗ ಹೆಚ್ಚಿದ್ದಿದ್ರೆ ಅಥವಾ ನಾನು ಬಲಪ್ರಯೋಗ ಮಾಡುವವನಾಗಿದ್ದೇನೆ, ಕ್ರೌರ್ಯವನ್ನು ತೋರಿಸುವವನಾಗಿದ್ದಿದ್ರೆ ಇನ್ನೊಂದು ಪಾರ್ಟಿ ಕೇಳ್ತದೆ ಅಂಥೇಳಿ ಅನ್ನುವಂಥ ಭಾವನೆ ಬಂದದ್ರಿಂದ ಇವರು ಇದನ್ನು ಹೆಚ್ಚು ಹೆಚ್ಚು ಮಾಡ್ತಾರೆ. ಆ ರೀತಿಯಲ್ಲಿ ಅವರು ನಡತೆಯನ್ನು ತೋರಿಸ್ತಾ ಇದ್ದಾರೆ. ಸೊ ಸಮಾಜದ್ದು ಒಂದು ಸಣ್ಣ ಪಾಲಿದೆ, ಅದನ್ನು ಒಪ್ಪಿಕೊಳ್ಳೋದ್ರಿಂದ, ಅದರ ಸಹಾಯವನ್ನು ತೆಗೆದುಕೊಳ್ಳೋದ್ರಿಂದ. ಈಗ ಯುವಕರಲ್ಲಿಯೂ ಕೂಡ ಇಂಥ ಒಂದು ಈ ಕ್ರೌರ್ಯ ಪ್ರವೃತ್ತಿ ಬೇರೆ ಬೇರೆ ವಿಧದಲ್ಲಿ ಪ್ರಕಟ ಆಗ್ಬೋದು ಅನ್ನುವಂಥ ಮಾತನ್ನು ಹೇಳಿದ್ರಿ. ಇದಕ್ಕೆ ಒಂದು ಹಿನ್ನೆಲೆ ಏನು ಈ ಕ್ರೌರ್ಯ ಪ್ರವೃತ್ತಿ ಆಗುವುದಕ್ಕೆ, ಮತ್ತು ಇದಕ್ಕೆ ಬೇರೆ ಬೇರೆ ಕಾರಣಗಳು ಏನು ಪೂರಕವಾದಂಥದ್ದು? ನಾನು ಕೆಲವು ವಿಷಯಗಳನ್ನು ಈಗಲೇ ಹೇಳಿದೆ. ಅಂದರೆ ಬಾಲ್ಯದಲ್ಲಿ ಯಾವ ರೀತಿಯಲ್ಲಿ ಅವರನ್ನು ಬೆಳೆಸಿರ್ತಾರೆ, ಬಾಲ್ಯದಲ್ಲಿ ಅವರಿಗೆ ಸಿಕ್ಕಿರುವಂಥ ಪೋಷಣೆ ನಡೆದಿರುವಂಥ ರೀತಿಗಳು, ಅವರ ಸುತ್ತಮುತ್ತಲಿನ ವಾತಾವರಣಗಳು ಅವನ ವ್ಯಕ್ತಿತ್ವವನ್ನು ರೂಪಿಕೊಳ್ಳುವ ಸಮಯದಲ್ಲಿ ಅವರಿಗೆ ಏನು ಇಫೆಕ್ಟ್ ಕೊಟ್ಟಿರ್ತದೆ, ಅದರಿಂದಾಗಿ ಒಂದು ವಯಲೆನ್ಸ್ಗೆ ಕ್ರೌರ್ಯಕ್ಕೆ ಒಂದು ಕಾರಣ ಆಗಿದೆ. ಆದರೆ ಇದನ್ನು ಬಿಟ್ಟು ನಾವು ವೈಜ್ಞಾನಿಕವಾಗಿ ನೋಡಿದಾಗ ಅವನಲ್ಲಿರುವಂಥ ವಯಲೆನ್ಸ್ ಬರುವಂಥದ್ದು ಕೆಲವು ಬಯಾಲಾಜಿಕಲ್ ರೀಸನ್ಸ್ ಅಂದರೆ ನಾವು ಒಬ್ಬ ವಯಲೆನ್ಸ್ ಇನ್ ಜನರಲ್ ಅನ್ನು ಡಿವೈಡ್ ಮಾಡಿದಾಗ ಮೂರು ರೀತಿಯಲ್ಲಿ ನೋಡ್ತೀವಿ. ಒಂದು ಸೈಕೋಟಿಕ್ ವಯಲೆನ್ಸ್, ಅಂದರೆ ನಮ್ಮ ಮಾನಸಿಕ ಕಾಯಿಲೆಗಳಿಂದ ಆಗುವಂಥದ್ದು, ಇದು ಸಾಧಾರಣ ಒಂದು 20% ಒಳಗಡೆ. ಇನ್ನೊಂದು ನಡೆಯುವಂಥದ್ದು ಯೂಶ್ವಲಿ ಈ ರೀಸನ್ಸ್ಗಳು ಔಟ್ಸೈಡ್ ಅಂದರೆ ಇಂಟರ್ಪರ್ಸನಲ್ ರಿಲೇಷನ್ಸ್ ಬರುವಂಥದ್ದು, ಇದು ಇನ್ನೊಂದು ರೀಸನ್, ಅದೊಂದು 60%. ಕೊನೆಯಲ್ಲಿ ಬರುವಂಥದ್ದು ಡೈರೆಕ್ಟಿವ್ ಅಂದರೆ ಪ್ಲ್ಯಾನ್ಡ್ ಆಕ್ಟಿವಿಟೀಸ್, ಇದೊಂದು 20%. ಸೊ ಈ 60% ಅನ್ನುವಂಥದ್ದು ಏನು ನಡೀತಾ ಇದೆ, ಇದು ನಾವು ಸಾಮಾಜಿಕ ಮತ್ತು ಮಾನಸಿಕ ಕಾರಣಗಳಿಂದ ಆಗ್ತಾ ಇದೆ. ಈ ಫಸ್ಟ್ 20% ಲಾಸ್ಟ್ 20% ಪ್ರೇರೇಪಣೆಗಳಿಂದ ನಡೀತಾ ಇರುವಂಥದ್ದು. ಫಸ್ಟ್ 20% ಮಾನಸಿಕ ಕಾಯಿಲೆಯಲ್ಲಿ ಅವನು ಕ್ರೌರ್ಯವನ್ನು ತೋರಿಸ್ಬೋದು, ಇನ್ನೊಂದು ಲಾಸ್ಟ್ 20% ಯಾರಿಂದನೂ ಪ್ರಚೋದಿತನಾಗಿ ಮಾಡಬಹುದು. ಆದರೆ ಇನ್ನ 60% ಅನ್ನುವಂಥದ್ದು ಸಾಮಾಜಿಕ ಕಾರಣಗಳಿಂದ. ಈ ಸಾಮಾಜಿಕ ಕಾರಣಗಳು ನಮ್ಮ ಸಮಾಜದ ಈಗಿನ ಪರಿಸ್ಥಿತಿಯಿಂದಾಗಿ ಬರ್ತಾ ಇದೆ. ಅದರಲ್ಲಿ ಪೊಲಿಟಿಕಲ್ ರೀಸನ್ಸ್ಗಳು ನಾನು ಏನು ಹೇಳಿದೆ ಅದರಿಂದ ಇರ್ಬೋದು, ಸಮಾಜದಲ್ಲಿ ನಡೀತಾ ಇರುವಂಥ ಕ್ರೌರ್ಯದ ವಾತಾವರಣದಿಂದ ಇರ್ಬೋದು, ಮಾಧ್ಯಮದಲ್ಲಿ ಇರುವಂಥ ಕ್ರೌರ್ಯದ ಶ್ರೇಷ್ಠತೆ ಅಂದರೆ ಕ್ರೌರ್ಯವನ್ನು ಪದೇ ಪದೇ ತೋರಿಸಿಬಿಟ್ಟು ಅದನ್ನೇ ದಿನನಿತ್ಯದ ಆಗು ಹೋಗು ಅನ್ನುವ ಥರದಲ್ಲಿ ತೋರಿಸ್ತಾ ಇರೋದ್ರಿಂದ ಇರ್ಬೋದು, ಅಥವಾ ಇಲ್ಲಿ ಮನೆಯಲ್ಲಿಯೂ ಹೆದರಿಕೆಯಿಂದ ಕೆಲಸ ಮಾಡಿಸುವುದನ್ನು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅವನಿಗೆ ಹುಷಾರು ಒಂದು ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಕೊಡೋದನ್ನು ಬಿಟ್ಟು ನೀನು ಅವನಿಗೆ ಆ ಮಾಡೆಲ್ ಏನು ಸಿಕ್ಕಿದೆಯೋ ಅದು ಭಯದ ವಾತಾವರಣದಿಂದಲೇ ಸಿಗ್ತಾ ಇದೆ ಹೊರತು ಒಳ್ಳೆಯ ವಾತಾವರಣದಿಂದ ಸಿಗ್ತಾ ಇಲ್ಲ, ಪಾಸಿಟಿವ್ ಸೈಡಿಂದ, ಇದರಿಂದ ಇರ್ಬೋದು. ಇದು ಎಲ್ಲ ಕಾರಣೀಭೂತವಾಗಿ ಅವನು ಆಗ್ತಾನೆ. ಅಂದರೆ ಕ್ರೌರ್ಯ ಅನ್ನುವಂಥದ್ದು ಬಯಾಲಾಜಿಕಲ್, ಸೈಕೊಲಾಜಿಕಲ್, ಸೋಷಿಯಲ್, ಇದು ಮೂರು ಕಾರಣಗಳ ಒಟ್ಟುಗೂಡುವಿಕೆಯಿಂದ ಆಗ್ತದೆ. ಇಲ್ಲಿ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗಿರುವಂತಹದ್ದು ಮಾಧ್ಯಮದ ಒಂದು ಪಾತ್ರ ಏನು ಅಂತ. ಈಗ ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾ ಆಗ್ಬೋದು ಅಥವಾ ವಿಡಿಯೋ ಗೇಮ್ಗಳಾಗ್ಬೋದು ಮತ್ತು ಬೇರೆ ಬೇರೆ ಸಿನಿಮಾಗಳಾಗ್ಬೋದು, ಹೀಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿಯೂ ಕೂಡ ಇದರ ಒಂದು ಎಕ್ಸಾಜುರೇಟ್ ಆಗಿ ತೋರಿಸ್ತಾರೆ ಅಂತ ಹೇಳಿ ಕ್ರೌರ್ಯವನ್ನು, ಅದರಿಂದ ಹೇಗೆ ಪ್ರೇರೇಪಣೆ ಪಡೀತಾರೆ? ಮನುಷ್ಯನದ್ದು ವಿವೇಚನೆ ಅನ್ನುವಂಥದ್ದು ಎರಡು ರೀತಿಯಲ್ಲಿ ನಡೀತದೆ. ಒಂದು ಭಾವನಾತ್ಮಕವಾಗಿ, ಒಂದು ಅವನ ಥಿಂಕಿಂಗ್ ಆಲೋಚನಾತ್ಮಕವಾಗಿ. ಆದರೆ ನಾವು ಈಗ ಮಾಧ್ಯಮಗಳು ಈ ಭಾವನಾತ್ಮಕ ವಿಷಯಗಳನ್ನು ಮಾತ್ರ ಹೆಚ್ಚು ತಗೊಳ್ತಾ ಇದ್ದೆ ಹೊರತು ಮನುಷ್ಯನನ್ನು ರಾಷನಲ್ಲಾಗಿ ಕರೆಕ್ಟಾಗಿ ಅವನು ಯೋಚನೆ ಮಾಡುವ ವಿಧಾನದಲ್ಲಿ ಮುಂದುವರಿಲಿಕ್ಕೆ ಅವಕಾಶವನ್ನು ಕಡಿಮೆ ಕೊಡ್ತಾ ಇದೆ. ಕಾರಣ ಏನು ಅಂತ ಹೇಳಿದರೆ, ಭಾವನಾತ್ಮಕವಾಗಿ ವಿಷಯವನ್ನು ಮನುಷ್ಯನ ಅಟೆನ್ಷನನ್ನು ಬೇಗ ತಗೊಳ್ತದೆ, ಅದನ್ನು ನಾವು ಬೇಗನೆ ನೋಡಲಿಕ್ಕೆ ಶುರು ಮಾಡ್ತೇವೆ. ಎಲ್ಲವೂ ಆ TRP ಇಂದ ಅಡ್ವರ್ಟೈಸ್ಮೆಂಟ್ಗಳು ಬರುವುದು ವೀಕ್ಷಣೆ ಹೆಚ್ಚಾದಾಗ, ವೀಕ್ಷಣೆ ಹೆಚ್ಚಾದಾಗ ಆಗುವಂಥದ್ದು ನಾವು ಹೆಚ್ಚು ನೋಡಿದಾಗ. ಆದ್ದರಿಂದ ಹೆಚ್ಚು ನೋಡಲಿಕ್ಕೆ ಬೇಗದಲ್ಲಿ ಯಾವುದಾಗುವುದು, ಯಾವುದಾದ್ರೂ ಭಾವನಾತ್ಮಕ ವಿಷಯವನ್ನು ತೆಗೆದಾಗ, ಅಂದರೆ ಯಾವನಿಗೂ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಏನೋ ಒಂದು ಕ್ರೌರ್ಯ ಬಂತು ಅಂತೇಳಿ ಆದರೆ ಅದನ್ನು ಹೆಚ್ಚು ಹೆಚ್ಚು ತೋರಿಸ್ಬಿಟ್ಟು ಮುಂದುವರಿಸ್ತಾರೆ. ಎಲ್ಲೋ ಒಂದು ಕಡೆ ಅದರ ಮಧ್ಯದಲ್ಲಿ ನಮ್ಮ ಸರಿಯಾದ ವಿವರಣೆಯನ್ನು ಕೊಟ್ಟು, ಅದರ ವಿಶ್ಲೇಷಣೆಯನ್ನು ಕೊಟ್ಟು, ಇದನ್ನು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಿ ಅದರ ಎಲ್ಲ ಕಾರಣಗಳನ್ನು ಮುಂದಿಡುವುದನ್ನು ಬಿಟ್ಟು ಬರೀ ಭಾವನಾತ್ಮಕ ವಿಷಯಗಳನ್ನು ಮಾತ್ರ ವಿಶ್ಲೇಷಣೆ ಮಾಡ್ತಾ ಇರೋದ್ರಿಂದ ಜನ ಅದನ್ನೇ ಸತ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಹೊರತು ಉಳಿದ ಕಾರಣಗಳನ್ನು ಹುಡುಕ್ತಾ ಇಲ್ಲ. ಇದು ಯಾವುದು, ನಾವು TV ಮಾಧ್ಯಮದಲ್ಲಿ ನೋಡ್ತಾ ಇರುವಂಥದ್ದು. ಆದರೆ ನಿಮಗೆ ಇದರಲ್ಲಿ ವಿಡಿಯೋ ಗೇಮ್ಸಲ್ಲೂ ಹಾಗೆ, ಮೆದುಳಲ್ಲಿ ನೋಡಿದಾಗ ಅಲ್ಲೊಂದು ನಮಗೆ ಕೆಲವು ಸೆಂಟರ್ಗಳಿದೆ, ಈ ಮೆದುಳಿನಲ್ಲಿರುವಂಥ ನರಕೋಶಗಳು, ಇದು ಪ್ರಚೋದನೆಯಿಂದ ಯಾವುದು ಬೇಗಕ್ಕೆ ಅದು ಎಕ್ಸೈಟ್ ಆಗ್ತದೆ ಅಂಥ ಕಾರ್ಯಕ್ರಮಗಳ ಅಂಥ ಸಿಸ್ಟಮನ್ನು ವಿಡಿಯೋ ಗೇಮ್ಸ್ಗಳಲ್ಲಿ ಹೆಚ್ಚು ತೋರಿಸ್ತಾರೆ. ವಿಡಿಯೋ ಗೇಮ್ಸಲ್ಲಿ ಯಾವುದೇ ಸ್ಟೆಪ್ಪನ್ನು ನೀವು ಎಚೀವ್ ಆದಾಗ ಅದು ವಿಡಿಯೋ ಗೇಮ್ ಏನು ತೋರಿಸ್ತದೆ, ಬರೀ ನೀವು ಎಚೀವ್ಡ್ ಅಂತೇಳಿ ಹೇಳೋದಿಲ್ಲ, ಒಂದು ಸ್ಟೆಪ್ ಓವರ್ ಗೋ ಟು ನೆಕ್ಸ್ಟ್ ಓವರ್ ಅಂತ ಹೇಳೋದಿಲ್ಲ, ಅದ್ರ ಜೊತೆ ಚಪ್ಪಾಳೆ ತರ್ತದೆ, ಪಟಾಕಿ ಸಿಡಿತದೆ, ಅದರಲ್ಲಿ ಒಂದಷ್ಟು ಸೌಂಡ್ ಬರ್ತದೆ, ಬ್ಲಾಸ್ಟ್ ಆಗ್ತದೆ, ಏನೋ ಒಂದು ದೊಡ್ಡದೊಂದು ಪ್ರೈಸ್ ಸಾಧನೆ ಮಾಡಿದಾಗ ನಿಮ್ಮ ಮುಂದೆ ಇರ್ತದೆ. ಇದು ಯಾಕೆ ಇರ್ತದೆ ಅಂತ ಹೇಳಿದರೆ, ನಿಮ್ಮ ಮೆದುಳು ಆ ಜಾಗದಲ್ಲಿ ಸಡನ್ ಆಗಿ ಒಂದು ಕುಡಿದವರ ಮೆದುಳು ಪ್ರಚೋದನೆ ಆದ ಹಾಗೆ, ಡ್ರಗ್ಸ್ ತಗೊಂಡವರ ಮೆದುಳು ಪ್ರಚೋದನೆ ಆದ ಹಾಗೆ ಪ್ರಚೋದನೆ ಆಗಬೇಕು. ಆ ಥರ ಪ್ರಚೋದನೆ ಆದರೆ ಅವನು ಅದಕ್ಕೆ ಅಡಿಕ್ಟ್ ಆಗ್ತಾನೆ. ಸೊ ಈ ಥರದ ಪ್ರೋಗ್ರಾಮ್ಗಳನ್ನು ಮಾಡೋದ್ರಿಂದ ಅದು ಮುಂದುವರಿತದೆ. ಅಂದರೆ ನಾವು ಗೊತ್ತಿದ್ದು ಇಂಥವುಗಳನ್ನು ಅಡಿಕ್ಟ್ ಆಗಬೇಕು, ಇದರಲ್ಲಿ ಮುಂದುವರಿಬೇಕು ಅಂತೇಳಿ ಕಮರ್ಷಿಯಲ್ ಲಾಭಗಳಿಗೋಸ್ಕರ ನಮ್ಮ ಮನುಷ್ಯನ ಮೆಂಟಾಲಿಟಿಯನ್ನು ಅವನ ಒಂದು ಮನಸ್ಸನ್ನು ಕೆಡಿಸ್ತಾ ಇದ್ದೀವಿ. ಅದು ಎಲ್ಲೋ ಶಾರ್ಟ್ಕಟ್ ಹೆಚ್ಚಾಗ್ತಾ ಇದೆ, ಸರಿದಾರಿಯಲ್ಲಿ ಹೋಗುವಂಥದ್ದು ಕಡಿಮೆ ಆಗ್ತಾ ಇದೆ. ಸಾಕಷ್ಟು ವಿಚಾರವನ್ನು ನಾವು ಈಗ ಪ್ರಸ್ತಾಪ ಮಾಡಿದ್ದೀವಿ. ಇನ್ನು ಈ ಒಂದು ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿಯನ್ನು ತಡೆಗಟ್ಟುವಂಥದ್ದು ಹೇಗೆ ಅಂತ ಈ ವಿಚಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಇವುಗಳು ಮುಂದಕ್ಕೆ ಬರ್ತಾ ಇದೆ. ಅದನ್ನು ನಾವು ಒಂದು ವಿಸ್ತೃತವಾಗಿ ನೋಡೋದಿದ್ರೆ ಇದು ಬೇರೆ ಬೇರೆ ಸ್ತರಗಳಲ್ಲಿ ಆಗಬೇಕಾಗ್ತದೆ. ಹೌದು, ವೈಯಕ್ತಿಕವಾದ ಸ್ತರದಲ್ಲಿ, ಇನ್ನೊಂದು ಜನಗಳ ಮಧ್ಯೆ ಇರುವಂಥ ಒಂದು ಸಂಬಂಧಗಳಲ್ಲಿ, ಮೂರನೆಯದ್ದು ನಮ್ಮ ಸಾಮಾಜಿಕವಾಗಿ ಒಂದು ಪೊಲಿಟಿಕಲ್ ಅಂತೂ ಮತ್ತು ಸಾಮಾಜಿಕವಾಗಿರುವಂಥ ಒಂದು ಏನು ಡೈಮೆನ್ಷನ್ಸಲ್ಲಿ ಇವುಗಳು ನಡೀಬೇಕು. ವೈಯಕ್ತಿಕವಾಗಿ ಹೇಳೋದಿದ್ರೆ, ಅಂದರೆ ಒಬ್ಬ ಮನುಷ್ಯನ ಲೆವೆಲಲ್ಲಿ ಅವನ ರೀತಿಯಲ್ಲಿ ಹೇಳೋದಿದ್ರೆ, ಮೊದಲಾಗಿ ಅವನು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಈ ಕ್ರೌರ್ಯದಲ್ಲಿ ನಮಗೆ ಸಿಗುವಂಥ ಲಾಭ ತುಂಬ ಕಡಿಮೆ. ಕ್ರೌರ್ಯದಲ್ಲಿ ತಾನು ಮಾತ್ರ ಅನುಭವಿಸೋದಲ್ಲ, ತನ್ನ ಸುತ್ತಮುತ್ತಲಿನವರು ಎಲ್ಲರೂ ಅನುಭವಿಸ್ತಾರೆ. ಇದರಿಂದಾಗಿ ತಾನು ಕ್ರೌರ್ಯವನ್ನು ಹೆಚ್ಚು ಯೂಸ್ ಮಾಡದೇ ಇರುವಂಥದ್ದು ತಾನು ಮಾಡಲಾಗಬೇಕು, ತನ್ನ ಮಕ್ಕಳಿಗೂ ತಾನೊಬ್ಬ ಮಾಡಲಾಗಬೇಕು, ಮಾದರಿಯಾಗಬೇಕು. ಇನ್ನೊಂದು ತನಗಿರುವಂಥ ಸಿಟ್ಟನ್ನು ಮ್ಯಾನೇಜ್ ಮಾಡುವಂಥ ಒಂದು ಟೆಕ್ನಿಕನ್ನು ಕಲಿತ್ಕೊಳ್ಬೇಕು. ಹೌದು, ಅದನ್ನು ಹೇಗೆ ಮ್ಯಾನೇಜ್ ಮಾಡುವುದು ಅಂತ ಹಲವಾರು ಟೆಕ್ನಿಕ್ಗಳಿದ್ದಾವೆ, ಅದನ್ನು ಎಲ್ಲ ಕಡೆಯಲ್ಲೂ ಸಿಗ್ತದೆ. ಯಾಕೆಂದರೆ ಕೋಪದಲ್ಲಿ ನಾವು ಎಲ್ಲವನ್ನು ಕೆಡಿಸ್ಕೊಳ್ಳುವಂಥದ್ದು, ಇದನ್ನು ಕಲಿತ್ಕೊಳ್ಬೇಕು. ಮೂರನೆಯದ್ದು ಇನ್ನೊಬ್ಬ ಮನುಷ್ಯನ ಹತ್ರ ಮಾತನಾಡುವ ರೀತಿ ಸಂವಹನ. ಇದರಲ್ಲಿ ಎಲ್ಲಿಯೋ ಸಂವಹನ ಮಾಡುವಾಗ ನಾವು ತಪ್ತಾ ಇದ್ದೀವಿ, ಎಲ್ಲಿಯೋ ಸಡನ್ನಾಗಿ ನಾವು ಏನೇ ಸಣ್ಣ ತಪ್ಪುಗಳು ನಡೆದರೂ ಇನ್ನೊಬ್ಬನ ಮೇಲೆ ಅಪವಾದವನ್ನು ಹಾಕುವಂಥ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಸಮಾಜದಲ್ಲಿಯೂ ಅಷ್ಟೇ, ನಾವೊಂದು ಕಾರ್ ಆಕ್ಸಿಡೆಂಟ್ ಏನೋ ಒಂದು ಗುದ್ದಿಕೊಂಡ್ವಿ ಅಂತೇಳಿ ಅಂದ್ಕೊಳ್ಳೋಣ, ಇದು ನಾರ್ತ್ ಆಕ್ಸಿಡೆಂಟ್ ಅಂತ ಹೇಳಿದ್ರು, ಯಾರು ಮೊದಲು ಸ್ವರ ಎತ್ತಿದ್ನೋ ಅವನು ಸರಿ ಅನ್ನುವಂಥ ರೀತಿ ಮನಸ್ಸು ಬಂದಿದೆ. ಇದರಿಂದಾಗಿ ನಾವು ಅಟ್ಯಾಕ್ ಮಾಡೋದು ವರ್ಬಲಿ ಅಥವಾ ಫಿಸಿಕಲಿ. ಇಂಥ ಪ್ರವೃತ್ತಿಯನ್ನು ಬಿಟ್ಟು ಇಬ್ಬರೂ ಚೆನ್ನಾಗಿ ಮಾತಾಡಿಕೊಂಡು ಅದನ್ನು ನೆಲ್ಲಲ್ಲಿ ಸೆಟ್ಲ್ ಮಾಡುವಂಥ ವಿಚಾರಗಳನ್ನು ನೋಡುವಂಥದ್ದು, ಅಂದರೆ ಉತ್ತಮ ಸಂವಹನದಿಂದ ಅಭಿಪ್ರಾಯ ಭೇದಗಳನ್ನು ಕುಳಿತು ಸಂಭಾಳಿಸುವಂಥದ್ದು, ಅದನ್ನು ನಿವಾರಿಸಿಕೊಳ್ಳುವಂಥ ಅನ್ನು ಕಲಿತುಕೊಳ್ಳುವಂಥದ್ದು. ಇನ್ನು ಸ್ಕೂಲುಗಳಲ್ಲಿ ಶಾಲೆಗಳಲ್ಲಿ ಇಂಥ ಕ್ರೌರ್ಯದ ಮೇಲಿರುವಂಥ ಸಮಸ್ಯೆಗಳನ್ನು ಸವಿವರವಾಗಿ ಮಕ್ಕಳಿಗೆ ಆ ಮಕ್ಕಳ ಏಜಿನ ಪ್ರಕಾರ ಅವರ ಪ್ರಾಯಕ್ಕನುಗುಣವಾಗಿ ನಾವು ಹೇಳಬೇಕಾಗ್ತದೆ ಪ್ರಕಾರ ಸಮಸ್ಯೆಗಳನ್ನು ಹೇಳೋದು ಮಾತ್ರ ಅಲ್ಲ, ಕ್ರೌರ್ಯ ಇಲ್ಲದೇ ಇದ್ದಾಗ ಮನಸ್ಸನ್ನು ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಯಾವ ರೀತಿಯಲ್ಲಿ ನಾವು ಹೆಚ್ಚು ಕಲಿಯಬಹುದು, ಹೆಚ್ಚು ಅಚೀವ್ ಮಾಡಬಹುದು ಅನ್ನುವಂಥದ್ದನ್ನು ಹೇಳಿಕೊಡುವಂಥದ್ದು. ಮುಂದಿನದ್ದೇನು ಅಂತ ಹೇಳಿದರೆ, ನಮ್ಮ ಸಮಾಜದಲ್ಲಿ ಆದಾಗ ಕೆಲವು ರೀತಿಯಲ್ಲಿ ನಾವು ಇವುಗಳನ್ನು ಹೇಳ್ಬೋದು. ಒಂದು, ಬೀದಿ ನಾಟಕಗಳನ್ನು ಮಾಡ್ಬೋದು, ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ಸ್, ಅದು ಪೋಸ್ಟರ್ಗಳಿರ್ಬೋದು ಅಥವಾ ಮೀಡಿಯಾದಲ್ಲಿ ಹಾಕುವಂಥ ಅಡ್ವರ್ಟೈಸ್ಮೆಂಟ್ಗಳಿರ್ಬೋದು, ಸ್ಟ್ರೀಟ್ ಪ್ಲೇಗಳಿರ್ಬೋದು, ಇದರ ಮೂಲಕ ಕ್ರೌರ್ಯದಲ್ಲಿರುವಂಥ ಸಮಸ್ಯೆಗಳನ್ನು ನಿಜ ಅರ್ಥ ಮಾಡಿಸಿಕೊಂಡು ಅದನ್ನು ಕಡಿಮೆ ಮಾಡಿಸುವಂಥದ್ದು. ಎರಡನೇದು, ಈ ಕ್ರೌರ್ಯಗಳು ನಡೆದಾಗ ಇದನ್ನು ಲಾಭಕ್ಕೆ ಉಪಯೋಗ ಮಾಡೋದನ್ನು ಬದಲು ಇದನ್ನು ಸಾರ್ವತ್ರಿಕವಾಗಿ, ಪಕ್ಷಾತೀತವಾಗಿ ಅಥವಾ ಧರ್ಮ ಅತೀತವಾಗಿ ಇದನ್ನು ಖಂಡಿಸುವಂಥದ್ದು ನಡೀಬೇಕು. ಇದನ್ನು ಅವರವರ ಮರ್ಜಿಗೆ ಬೇಕಾಗಿ ಅದನ್ನು ಉಪಯೋಗಿಸ ಮಾಡೋದು, ಲಾಭಕ್ಕೆ ಬಳಸುವುದನ್ನು ಬಿಟ್ಟು ಅದನ್ನು ಖಂಡನೆಯನ್ನು ಮಾಡುವಂಥದ್ದು ನಡೀಬೇಕು. ಮತ್ತು ಅದಕ್ಕೆ ಏನು ಕ್ರಿಮಿನಲ್ ಲೀಗಲ್ ಸಿಸ್ಟಮ್ ಇದೆ, ಈ ಲೀಗಲ್ ಸಿಸ್ಟಮ್ ಬೇಗ ವರ್ಕ್ ಆಗಬೇಕು. ಇದು ನಿಧಾನ ಆದಷ್ಟು ಇದಕ್ಕೆ ಈ ಶಿಕ್ಷೆಗಳಿಗೆ ಅರ್ಥ ಇಲ್ಲ ಅಂಥೇಳಿ ಆಗ್ತದೆ. ಇದು ನಡೀಬೇಕು. ಎಲ್ಲಿ ಲೀಗಲ್ ಸಿಸ್ಟಮ್ಮು, ಲಾ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಅನ್ನುವಂಥದ್ದು ತುಂಬ ಚೆನ್ನಾಗಿದೆಯೋ ಅಲ್ಲಿ ಭಯಕ್ಕಾಗಿ ಆದರೂ ಕ್ರೌರ್ಯ ಅನ್ನುವಂಥದ್ದು ಕಡಿಮೆ ಇರ್ತದೆ. ಕೊನೆಯದಾಗಿ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಇದನ್ನೆಲ್ಲವನ್ನು ಬಿಟ್ಟು ಸಮಾಜದ ಒಂದು ವರ್ತನೆ ಕ್ರೌರ್ಯದ ಬಗ್ಗೆ ಚೇಂಜ್ ಆಗಬೇಕು. ಈಗ ಕುಟುಂಬದವರ ಒಂದು ಜವಾಬ್ದಾರಿ ಏನು, ಸಾಮಾನ್ಯ ಈಗ ಯುವಕರಾಗ್ಬೋದು ಚಿಕ್ಕ ಮಕ್ಕಳಿಂದಲೇ ತೊಡಗಿ ಅವರು ಬೆಳವಣಿಗೆ ಹೊಂತಾ ಹೋದ ಹಾಗೆ ಈ ಒಂದು ಅಸಹನೆಯನ್ನ ಮತ್ತು ಕ್ರೌರ್ಯವನ್ನು ಬಾರದ ಹಾಗೆ ನಿಭಾಯಿಸುವಲ್ಲಿ ಕುಟುಂಬದವರ ಒಂದು ಜವಾಬ್ದಾರಿ ಏನು? ಮೊದಲ ಜವಾಬ್ದಾರಿ ಅವರು ಒಂದು ಮಾದರಿಯಾಗಿರಬೇಕು. ಅವರ ಜೀವನದಲ್ಲಿ ಕ್ರೌರ್ಯಕ್ಕೆ ಹೆಚ್ಚು ಹೆಚ್ಚು ಅವಕಾಶವನ್ನು ಕೊಟ್ಟರೆ ಅಥವಾ ಅವರನ್ನು ಅವರು ತೋರಿಸ್ತಾ ಇದ್ದರೆ ಮಕ್ಕಳು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾರೆ. ನಾವು ತಂದೆ ತಾಯಿಯಂದರಿಗೆ ಹೇಳುವಂಥದ್ದು, ನಿಮ್ಮ ಮಕ್ಕಳು ಏನಿರಬೇಕು ನೀವು ಹಾಗಿರಿ, ನಾನು ಮಾಡದೆ ತನ್ನ ಮಕ್ಕಳಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬೇಡ. ಹಿರಿಯರ ಬಗ್ಗೆ ಹೇಳುವಾಗ ಹೇಳುವಂಥದ್ದು, ನಮ್ಮ ಹತ್ರ ತುಂಬ ಜನ ಈ ಮೆದುಳಿನ ಶಕ್ತಿ ಕಡಿಮೆ ಆಗಿಬಿಟ್ಟು ಡಿಮೆನ್ಷಿಯಾ ರೋಗಿಗಳು ಬರ್ತಾರೆ, ಇವರು ರೋಗಿಗಳ ಮಕ್ಕಳು ಕರ್ಕೊಂಡು ಬರ್ತಾರೆ, ಇವರಿಗೆ ಹೇಳುವಂಥದ್ದು ಅಷ್ಟೆ. ನೀವು ಮಾಡಿರುವಂಥದ್ದು ತಂದೆ ತಾಯಂದರಿಗೆ ನಿಮ್ಮ ಹಿರಿಯರಿಗೆ ಏನು ಈ ಪ್ರಾಯದಲ್ಲಿ ನೀವು ಸಹಾಯ ಮಾಡ್ತೀರೋ ಇದು ನಿಮಗೆ ಏನು ಯೂಸ್ ಆಗದೇ ಇರ್ಬೋದು, ಯಾಕಂದರೆ ಇವರು ಮುಂದಕ್ಕೆ ಪ್ರಾಯ ಹೆಚ್ಚಾದಾಗೆ ಇನ್ನೂ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತದೆ. ಆದರೆ ನೀವು ಮಾಡಿದ್ದನ್ನು ನಿಮ್ಮ ಮಕ್ಕಳು ನೋಡ್ತಾ ಇದ್ದಾರೆ, ನೀವು ಮುಂದೊಂದು ದಿವಸ ಡಿಮೆನ್ಷಿಯಾಕ್ಕೆ ಹೋದಾಗ ಈ ಮಕ್ಕಳು ನಿಮ್ಮನ್ನು ಸ್ವಲ್ಪನಾದರೂ ನೋಡಿಕೊಂಡರು. ಸೊ ಇದು ನೀವು ಮುಂದಕ್ಕೆ ಮಾಡುವಂಥ ಫಿಕ್ಸ್ಡ್ ಡೆಪಾಸಿಟ್ ಈಗ ನೀವು ತೋರ್ತಾ ಇರುವಂಥದ್ದು. ಸೊ ಈ ಲಾಭದ ವಿಮರ್ಶೆಗೆ ಹೋಗುವುದಲ್ಲ, ನಾವು ಆದರ್ಶಪ್ರಾಯರಾಗಿರೋಣ ಒಂದದು. ಇನ್ನೊಂದು, ಮಕ್ಕಳಿಗೆ ಲೈಫ್ ಸ್ಕಿಲ್ಸ್ಗಳನ್ನು ಹೇಳಿಕೊಡಬೇಕು. ಲೈಫ್ ಸ್ಕಿಲ್ಸ್ಗಳು ಒಂದು 10 ಇದ್ದಾವೆ, ಅದರಲ್ಲಿ ಸಣ್ಣ ಸಣ್ಣದಾದರೂ ನಾವು ಮಕ್ಕಳಿಗೆ ಆ ಜ್ಞಾನವನ್ನು ವೃದ್ಧಿಸ್ಬೋದು. ಒಂದು ದಿನನಿತ್ಯದ ಸಂವಹನ ಹೇಗೆ ಮಾಡಬೇಕು, ಇನ್ನೊಬ್ಬನ ಜೊತೆ ಸಂವಹನ ಹೇಗೆ ಮಾಡಬೇಕು, ಸಮಸ್ಯೆಗಳನ್ನು ಬಂದಾಗ ಎದುರಿಸುವುದು ಹೇಗೆ, ಅದನ್ನು ಬಿಟ್ಟು ಓಡುವುದಲ್ಲ. ಆಮೇಲೆ ಜೀವನಚರ್ಯೆಯಲ್ಲಿರುವಂಥ ಯೋಗಾಭ್ಯಾಸಗಳಾಗಲಿ, ಎಕ್ಸಸೈಸ್ಗಳಲ್ಲಾಗಲಿ, ಇದನ್ನು ನಿಯಮಿತ ಕಾಲದಲ್ಲಿ ಮಾಡುವಂಥದ್ದು, ಜೀವನದಲ್ಲಿ ಇಟ್ಟಿರುವಂಥ ಶಿಸ್ತುಗಳನ್ನು ನೋಡುವಂಥದ್ದು, ಬೇರೆ ಬೇರೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳುವಂಥದ್ದು. ಈ ಹವ್ಯಾಸದಲ್ಲಿ ಯೂಶ್ವಲಿ ನಾವು ಬೇಕಾಗಿರುವಂಥದ್ದು ಈ ಕ್ರೌರ್ಯವನ್ನು ನಾವು ಮಾಡಿಫೈ ಮಾಡಲಿಕ್ಕಾಗ್ತದೆ. ಒಂದು ವೇಳೆ ಈ ಕೋಪ ಬಂತು ಅಂತ ಹೇಳಿ ಆದರೆ ಅವನು ಹೋಗ್ಬಿಟ್ಟು ಇನ್ನೊಮ್ಮೆ ಹೊಡಿಬೇಕು ಅಂತ ಹೇಳಿಲ್ಲ, ಅವನನ್ನು ಬಾಕ್ಸಿಂಗ್ ಸಹ ಪ್ರಾಕ್ಟೀಸ್ ಮಾಡ್ಬೋದು, ಕೋಪ ಕಡಿಮೆ ಆಗ್ತದೆ. ಕೆಲವರು ಎಕ್ಸ್ಟರ್ನಲೈಸಿಂಗ್ ಇರ್ತಾರೆ, ಅವರು ಹೆಚ್ಚು ದೇಹದಲ್ಲಿ ಶಕ್ತಿಯನ್ನು ತೋರಿಸ್ತಾ ಇರ್ತಾರೆ. ಇವರಿಗೆ ರೇಸ್ ಇದಕ್ಕಾಗಿ ಅಥ್ಲೆಟಿಕ್ಸಿಗೆ ಹಾಕಿ, ಫುಟ್ಬಾಲಿಗೆ ಹಾಕಿ, ಇಲ್ಲೊಂದಷ್ಟು ಓಡಾಡಿ ಬಂದಾಗ ದೇಹದ ಆಯಾಸವೂ ಆಗ್ತದೆ, ಅವನಿಗೆ ಅಲ್ಲೊಂದು ಒಳ್ಳೆಯ ಅಥ್ಲೆಟ್ ಆದಾಗ ಅವನಿಗೊಂದು ಖುಷಿಯೂ ಆಗ್ತದೆ. ಆದ್ದರಿಂದ ಇದು ಒಂದು ಮಾಡಿಫೈ ಆಯಿತು, ಕನ್ವರ್ಟ್ ಆಯಿತು, ಇಂಥದಕ್ಕೆ ಹಾಕ್ಬೋದು. ಅಥವಾ ಹವ್ಯಾಸಗಳು, ಒಳ್ಳೆಯದಾಗಿರುವಂಥ ಹವ್ಯಾಸಗಳನ್ನು ಹೇಳಿಕೊಡಿ. ಯಾವುದು ಅವನಿಗೆ ಬೇರೆ ಬೇರೆ ಆರ್ಟಿಸ್ಟಿಕ್ ಕೆಪಾಸಿಟಿ ಪ್ರತಿಯೊಂದು ಮಗುವಿನಲ್ಲಿ ಇರ್ತದೆ, ಬೇರೆ ಬೇರೆ ಕಲೆಗಳಿರ್ತದೆ, ಅದರ ಮೂಲಕ ಅವನಿಗೆ ಉತ್ತಮ ಸಾಮರ್ಥ್ಯವನ್ನು ತೋರಿಸಿದಾಗ, ಅದರಲ್ಲಿ ಒಂದಷ್ಟು ಪ್ರೈಸ್ಗಳು ಸಿಕ್ಕಿದಾಗ ಅವನು ತನ್ನ ಆತ್ಮತೃಪ್ತಿಯನ್ನು ಹೊಂತಾನೆ. ಯಾವಾಗ ತಾನು ಆತ್ಮತೃಪ್ತಿಯನ್ನು ಹೊಂದಿರ್ತಾನೋ, ಯಾವಾಗ ತನ್ನ ರೀತಿಯಲ್ಲಿ ತಾನು ಒಂದು ಸ್ವಲ್ಪ ಸಂತೋಷದಲ್ಲಿರ್ತಾನೆ, ಅವನಿಗೆ ಕೋಪ ಬರುವಂಥದ್ದು, ವೈಲೆನ್ಸ್ ಆಗುವಂಥದ್ದು ಕಡಿಮೆ. ಯಾವಾಗ ಅವನು ಫ್ರಸ್ಟ್ರೇಟೆಡ್ ಆಗಿರ್ತಾನೋ, ಅವನಿಗೆ ಎಲ್ಲರ ಮೇಲೆಯೂ ಒಂದು ಕಂಪ್ಲೇಂಟ್ ಇರ್ತದೋ, ಇವನು ಸಿಟ್ಟು ಬರುವಂಥದ್ದು ಜಾಸ್ತಿ, ಅದನ್ನು ತೋರ್ಪಡಿಸುವುದು ಹೆಚ್ಚು. ಕಾನೂನಾತ್ಮಕವಾಗಿ ಇದನ್ನು ಹೇಗೆ ನಿರ್ವಹಿಸಬಹುದು ಅಂದರೆ, ಕ್ರೌರ್ಯಕ್ಕೆ ಸಂಬಂಧಪಟ್ಟ ಕಾನೂನುಗಳು ತುಂಬ ಇದ್ದಾವೆ, ನಾನು ಆ ವಿಷಯದಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ. ಆದರೆ ನಮ್ಮಲ್ಲಿ ಸಮಸ್ಯೆ ಏನು ಕಾಣೋದು ಅಂತ ಹೇಳಿದ್ರೆ, ಆ ಕಾನೂನುಗಳಿಂದಾಗಿ ಅವನಿಗೆ ಶಿಕ್ಷೆ ಬರುವಂಥದ್ದು ತುಂಬ ವಿಳಂಬ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿರ್ಬೋದು, ನಾವು ದೂರುಗಳನ್ನು ಹೇಳುವಂಥದ್ದಲ್ಲ. ಆದರೆ ಯಾವುದೇ ಸಿಸ್ಟಮ್ ವರ್ಕ್ ಆಗಬೇಕು ಅಂತೇಳಿ ಆದರೆ, ಕಾನೂನಿನ ವಿಷಯಗಳು ಒಬ್ಬ ಮನುಷ್ಯನಿಗೆ ಹೆದರಿಕೆ ಹುಟ್ಟಿಸುವಂಥದ್ದಾಗಬೇಕು ಅಂತೇಳಿ ಆದರೆ, ಅವನು ತಪ್ಪು ಮಾಡಿ ಅರಿವಾಗುವಾಗ ಅವನಿಗೆ ಶಿಕ್ಷೆ ಇರಬೇಕು. ಆ ಶಿಕ್ಷೆ ಅನ್ನುವಂಥದ್ದು ಇನ್ನೊಬ್ಬರಿಗೆ ಗೊತ್ತಾಗಬೇಕು. ಅದು ಗೊತ್ತಾದರೆ ಮಾತ್ರ ಅವನು ಮಾಡಲಿಕ್ಕೆ ಹೋಗುವುದಿಲ್ಲ. ತುಂಬ ವಿಳಂಬ ಆದರೆ ಅವನಿಗೂ ಅರ್ಥ ಇಲ್ಲದ್ದಾಗ್ತದೆ, ಯಾಕಂದರೆ ಅವನು ಜೀವನದಲ್ಲಿ ತುಂಬ ಮುಂದೆ ಹೋಗಿರ್ತಾನೆ. ಒಂದು 10 ವರ್ಷದಲ್ಲಿ ತನ್ನ ತಪ್ಪಿನ ಅರಿವಾಗಿ ಅವನಲ್ಲಿ ಪಶ್ಚಾತ್ತಾಪಪಟ್ಟಿರಲೂಬಹುದು ಅವನಿಗೆ ಶಿಕ್ಷೆ ಸಿಕ್ಕಿರುವಾಗ. ಆದರೆ ಉಳಿದವರಿಗೆ ಅದು ಮಾದರಿಯಾಗುವುದಿಲ್ಲ. ಈಗ ಯಾವ ಒಬ್ಬ ವ್ಯಕ್ತಿಯಲ್ಲಿ ಇಂಥ ಒಂದು ಮಾನಸಿಕ ಅಸಮತೋಲನ ಅಥವಾ ಒಂದು ಅಸಹನೆ ಆಗ್ಬೋದು, ಕ್ರೌರ್ಯ ಪ್ರವೃತ್ತಿ ಆಗ್ಬೋದು ಇದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಯಾವ ರೀತಿ ಒಂದು ಪರಿಣಾಮಕಾರಿ ಚಿಕಿತ್ಸೆಯೋ ಅಥವಾ ಟ್ರೀಟ್ಮೆಂಟೋ ಕೊಡ್ಬೋದು? ಇದರಲ್ಲಿ ಮೊದಲನೇದಾಗಿ ಏನು ಅಂತ ಹೇಳಿದರೆ, ಕೆಲವು ಮಾನಸಿಕ ಕಾಯಿಲೆಗಳ ಸಂಬಂಧದಲ್ಲಿ ಮಾನಸಿಕವಾದ ಒಂದು ಸಮಸ್ಯೆಗೆ ಒಳಗಾದಾಗ ಅವನು ಕ್ರೌರ್ಯವನ್ನು ತೋರಿಸುವಂಥದ್ದು ಹೆಚ್ಚು. ಮೊದಲನೇದಾಗಿ ನಾನು ಡಿಪ್ರೆಷನಲ್ಲಿ ಹೇಳ್ತೇನೆ, ಒಬ್ಬ ಮನುಷ್ಯ ಖಿನ್ನತೆಯಲ್ಲಿದ್ದಾಗ ಅವನು ಎಷ್ಟು ನೆಗೆಟಿವಿಸ್ಟಕ್ಕಾಗಿ ಥಿಂಕ್ ಮಾಡ್ತಾನೆ, ಋಣಾತ್ಮಕವಾಗಿ ಚಿಂತೆ ಮಾಡ್ತಾನೆ ಅಂತ ಹೇಳಿದರೆ, ಕೊನೆಗೆ ನಾನು ಹೇಗೂ ಬದುಕಿ ಪ್ರಯೋಜನ ಇಲ್ಲ, ಮುಂದಕ್ಕೆ ನನಗೆ ಬದುಕಿ ಮಾಡಲಿಕ್ಕೆ ಆಗುವುದಿಲ್ಲ, ಸಾಧಿಸಲಿಕ್ಕೆ ಆಗುವುದಿಲ್ಲ ನನ್ನಿಂದ, ಅಷ್ಟು ನಾನು ಕುಗ್ಗಿದ್ದೇನೆ. ಒಂದು ತಾಯಿ ಅಂದುಕೊಳ್ತಾಳೆ, ನಾನು ಈಗ ನನ್ನ 2 ಮಕ್ಕಳನ್ನು ಬಿಟ್ಟು ಹೋದರೆ ಇವುಗಳು ಉಳಿದವರಿಗೆ ಭಾರ ಆಗ್ತಾರೆ, ಅಥವಾ ಇವರಿಗೆ ಏನಾದರೂ ಸಮಸ್ಯೆಗಳಾಗ್ಬೋದು, ಇವರನ್ನು ನೋಡಿಕೊಳ್ಳುವಂಥ ಸಮಸ್ಯೆ ಆಗ್ಬೋದು, ನಾನಿಲ್ಲದೆ ಇದ್ದಂದ್ರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ, ನಾನು ಇವರಿಗೆ ಬದುಕಿದ್ದ ಯಾಕೆ ಮಕ್ಕಳಿಗೋಸ್ಕರ, ಈಗ ನಾನೇ ಬದುಕಲಿಕ್ಕೆ ಸಾಧ್ಯ ಇಲ್ಲದ ಮೇಲೆ ನನ್ನ ಮಕ್ಕಳನ್ನು ಬದುಕಿ ಸಾಯಿಸ್ಲಿಕ್ಕೂ ಆಗದೇ ಇದ್ಮೇಲೆ ಅವರು ಮುಂದಕ್ಕೆ ತೊಂದರೆ ಪಡುವುದಕ್ಕಿಂತ ನಾನು ಅವರನ್ನು ಸೇರಿಸಿಕೊಂಡು ಸಾಯಿಸ್ತೇನೆ ಅಂತ ಹೇಳಿ ಸೊ ಹೀಗಾಗಿ ಮಕ್ಕಳನ್ನು ದೂಡಿ ತಾನ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇದು ಕ್ರೌರ್ಯವೇ. ಇದನ್ನು ನಾವು ಮೊದಲೇ ಅದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಿದ್ರೆ ಚಿಕಿತ್ಸೆ ಇದು ಕಡಿಮೆ ಆಗ್ತದೆ. ಇನ್ನೊಂದು ಸೆಕ್ಷುವಲ್ ವಯಲೆನ್ಸ್ಗಳು. ಸೆಕ್ಷುವಲ್ ವಯಲೆನ್ಸ್ ಆದಾಗ ಇಬ್ಬರೂ ಅನುಭವಿಸ್ತಾರೆ, ಪರ್ಪೆಚರೇಟರು ಮತ್ತೆ ಅದನ್ನ ಅನುಭವಿಸ್ತಾ ಇದ್ದ. ಇದು ಎರಡು ರೀತಿಯಲ್ಲಿ ಇದು ವರ್ಕ್ ಆಗ್ತದೆ, ಸಮಸ್ಯೆ ಕೊಡ್ತದೆ. ಯಾವಾಗಲೂ ಆ ಸೆಕ್ಷುವಲ್ ವಯಲೆನ್ಸ್ ಅನ್ನ ನೋಡ್ತಾ ಇದ್ದಂತಹ ಮಕ್ಕಳು ಮುಂದಕ್ಕೆ ಅವನು ಮಾಡ್ತಾನೆ. ಸೊ ಅದನ್ನ ನಮಗೆ ಗೊತ್ತಾದಾಗ, ಯಾವುದೇ ರೀತಿಯಲ್ಲಿ ಸೆಕ್ಷುವಲ್ ಅಬ್ಯೂಸ್ ನಡೆದದನ್ನು ಗೊತ್ತಾದಾಗ ಇವನಿಗೊಂದು ಮನೋವೈಜ್ಞಾನಿಕವಾಗಿ ಇದನ್ನ ವಿಶ್ಲೇಷಣೆ ಮಾಡಿ ಅವನಿಗೆ ಸರಿಯಾದ ಕೌನ್ಸಿಲಿಂಗ್ ಕೊಡಬೇಕು. ಅವನು ವಿಕ್ಟಿಮು ಆಗ್ತಾನೆ ಅಥವಾ ಅವನು ಮಾಡ್ತಾನೆ, ಇದು ಎರಡನ್ನೂ ತಪ್ಪಿಸ್ಕೊಳ್ಬೇಕಾಗ್ತದೆ. ಮೂರನೆಯದ್ದು ಕೆಲವು ಗಂಭೀರ ಥರದ ಮಾನಸಿಕ ಕಾಯಿಲೆಗಳು, ಅದನ್ನು ನಾವು ಹಾಗೆಯೇ ಅದನ್ನು ಟ್ರೀಟ್ಮೆಂಟ್ ಮಾಡದೆ ಬಿಟ್ಟರೆ ಅವರು ಒಂದಲ್ಲ ಒಂದು ಕಾಲದಲ್ಲಿ ತನ್ನ ಮಾನಸಿಕ ಸಮಸ್ಯೆಗಳಿಂದಾಗಿ ಅದನ್ನು ಮಾಡ್ತಾರೆ. ಎಲ್ಲಿ ಯಾವುದರ ರೀತಿಯಲ್ಲಿ ಅಂದರೆ ಅವರಿಗೆ ಒಬ್ಬನಿಗೆ ಒಂದು ನಾವು ಸ್ಕಿಜೋಫ್ರೆನಿಯಾ ಅಂತ ಹೇಳ್ತೀವಿ, ಅದು ಎಲ್ಲೋ ಕೆಲವೊಮ್ಮೆ ಅವರಿಗೆ ಅನಿಸುತ್ತೆ ಇನ್ನೊಬ್ಬ ನನ್ನ ಮೇಲೆ ಮಾಟ ಮಾಡ್ತಾ ಇದ್ದಾನೆ, ಅವನಿಂದಾಗಿ ನಾನು ಹೀಗೆ ಅನುಭವಿಸ್ತಾ ಇದ್ದೀನಿ ಅಂತೇಳಿ ಅವನು ಹೇಳ್ತಾ ಇರ್ತಾನೆ, ನಾನು ಅವನು ಬಿಡುವುದಿಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲ ಅಂತೇಳಿ ತನ್ನ ಸಹಪಾಠಿಗಳ ಜೊತೆ ಅಥವಾ ತನ್ನ ಸಹೋದ್ಯೋಗಿಗಳ ಜೊತೆ. ಆಗಲೇ ಅವನನ್ನು ಕರೆಕ್ಟಾಗಿ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಿದ್ರೆ ಅವನು ಆ ಮರ್ಡರ್ ಮಾಡ್ತಾ ಇರಲಿಲ್ಲ. ಇದು ಅಪರೂಪವಾದರೂ ಅಪರೂಪಕ್ಕೊಂದಾದರೂ ಘಟನೆ ಕ್ರೌರ್ಯತೆ. ಈ ಥರದ ಟ್ರೀಟ್ಮೆಂಟ್ ಕೊಡುವಂಥ ಹಲವು ಅವಕಾಶಗಳಿದೆ. ಯಾವುದೇ ಕ್ರೌರ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಬಂದರೂ ಇನ್ನೊಂದು ವ್ಯಕ್ತಿಗಳ ಜೊತೆ ಗೊತ್ತಿದ್ದವರ ಹತ್ರ ವಿಮರ್ಶೆ ಮಾಡುವಂಥದ್ದು, ಇನ್ನೊಂದು ಈ ಥರದ್ದು ನಡೀತದೆ ಅನ್ನುವಂಥದ್ದಿದ್ದರೆ ಒಂದು ಪೊಲೀಸಿಗೆ ಅದನ್ನು ಇನ್ಫಾರ್ಮ್ ಮಾಡುವಂಥದ್ದು. ಅವರು ವಿಶ್ಲೇಷಣೆ ಮಾಡಿಕೊಂಡು ಅದನ್ನು ಮುಂದುವರಿತಾರೆ, ಇದು ಮುಂದುವರಿತದೆ ಇಲ್ಲೋ ಅಂಥೇಳಿ ಇನ್ಫಾರ್ಮ್ ಮಾಡಿದರೆ ಇದನ್ನು ತಡೆಗಟ್ಟಬಹುದು, ಹಾಗೂ ಅದನ್ನು ನಿಲ್ಲಿಸಬಹುದು. ಬಹಳ ಸಂತೋಷ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರೇ. ಜನರಲ್ಲಿ ಅಸಹನೀಯ ಮತ್ತು ಈ ಕ್ರೌರ್ಯ ಪ್ರವೃತ್ತಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಾ ಇದೆ ಎನ್ನುವಂಥ ಒಂದು ಕಾರಣವನ್ನು ಇಟ್ಟುಕೊಂಡು ನಾವು ಇವತ್ತಿನ ಒಂದು ಸಂದರ್ಶನವನ್ನು ಮಾಡಿದ್ವಿ. ಅದರ ಒಂದು ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಬಹುದು, ಅದರ ಒಂದು ದುಷ್ಪರಿಣಾಮಗಳು ಏನೇನು, ಪೂರಕವಾದಂಥ ಒಂದು ಕಾರಣಗಳು ಏನೇನು, ಹಾಗೂ ಯಾವ ರೀತಿ ಇದನ್ನು ತಡೆಗಟ್ಟುವಂತಹದ್ದು, ಈ ಎಲ್ಲ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮನುಷ್ಯರಲ್ಲಿ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಹೆಚ್ಚುತ್ತಿರುವುದಕ್ಕೆ ಕಾರಣ ಮತ್ತು ನಿರ್ವಹಣೆ ಹೇಗೆ, ಈ ಕುರಿತು ಮಂಗಳೂರು ದೇರಳಕಟ್ಟೆಯ ಕ್ಷೇಮ ಇಲ್ಲಿನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಯು ಶ್ರೀನಿವಾಸ್ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಈಗ ಕೇಳಿ ಕೃಷಿ ಮಾಹಿತಿ. ಹಸಿರಿಲೆ ಗೊಬ್ಬರಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರ ಜೊತೆಗೆ ಭೌತಿಕ, ಜೈವಿಕ ಹಾಗೂ ರಾಸಾಯನಿಕ ಗುಣಧರ್ಮಗಳನ್ನು ಕೂಡ ಸುಧಾರಿಸುತ್ತದೆ. ಸಾಮಾನ್ಯವಾಗಿ ನೋಡುವಂತಹ ಗ್ಲಿರಿಸೀಡಿಯಾ, ಹೊಂಗೆ, ಆಡುಸೋಗೆ, ಲ್ಯಾಂಟನ ಇವಲ್ಲದೆ ದ್ವಿದಳ ಧಾನ್ಯದ ಬೆಳೆಗಳಾದಂತಹ ಉದ್ದು, ಹೆಸರು, ಕುದುರೆ ಮೆಂತೆ ಅಥವಾ ಮೇವಿನ ಬೆಳೆ, ಬರ್ಸಿಮಾ, ಸಿಂಟ್ರೋಸಿಮಾ, ಸ್ಟೈಲೋಸಾಂಥಸ್, ಹೀಗೆ ಹಲವಾರು ಬೆಳೆಗಳನ್ನು ಹಸಿರಿಲೆ ಗೊಬ್ಬರವಾಗಿ ಬಳಕೆ ಮಾಡಬಹುದು. ಹಸಿರು ಗೊಬ್ಬರಕ್ಕಾಗಿ ಬೆಳೆಸುವಂತಹ ಬೆಳೆಗಳಲ್ಲಿ ಕೆಲವೊಂದು ವಿಶೇಷ ಲಕ್ಷಣಗಳು ಇರಬೇಕಾಗ್ತದೆ. ಈ ಬೆಳೆಗಳ ಬೀಜಗಳು ಸುಲಭವಾಗಿ ಮೊಳಕೆ ಒಡೆಯುವಂತಿರಬೇಕು ಅಥವಾ ಕಾಂಡ ಇಲ್ಲವೆ ಬೇರುಳ್ಳಂತಹ ತುಂಡಗಳು ಸುಲಭವಾಗಿ ಚಿಗುರುವ ಹಾಗಿರಬೇಕು. ಪ್ರಾರಂಭಿಕ ಹಂತದಲ್ಲಿ ಶೀಘ್ರವಾಗಿ ಬೆಳೆದು ಕಳೆಗಳನ್ನು ನಿಯಂತ್ರಿಸುವಂತಿರಬೇಕು. ಕಡಿಮೆ ಅವಧಿಯಲ್ಲಿಯೇ ಹೆಚ್ಚು ಹಸಿರೆಲೆಗಳನ್ನು ಅಥವಾ ಸೊಪ್ಪಿನ ಪದಾರ್ಥವನ್ನು ಉತ್ಪಾದಿಸುವಂತಿರಬೇಕು. ಹೆಚ್ಚು ಕಟ್ಟಿಗೆಯುಕ್ತದಂತಹ ಸೆಲ್ಯುಲೋಸ್, ಲಿಗ್ನಿನ್ ಹೊಂದಿರುವಂತಹ ಪದಾರ್ಥವನ್ನು ಹೊಂದಿರಬಾರದು. ಹೆಚ್ಚು ಎಲೆಗಳನ್ನು ಹೊಂದಿದರೆ ಅದರ ಕಳಿವಿಕೆಯು ಸುಲಭವಾಗ್ತದೆ. ಆಳವಾದ ತಾಯಿಬೇರುಗಳನ್ನು ಹೊಂದಿದರೆ ಒಳ್ಳೆಯದು. ಇದರಿಂದಾಗಿ ಮಣ್ಣಿನ ಕೆಳಗಿನ ಪದರಗಳಿಂದ ಪೋಷಕಾಂಶ ಮತ್ತು ತೇವಾಂಶವನ್ನು ಹೀರಿಕೊಳ್ಳುವುದಕ್ಕೆ ಸಹಾಯವಾಗ್ತದೆ. ಹಸಿರಿಲೆ ಗೊಬ್ಬರಗಳ ಉಪಯೋಗ ಕಡಿಮೆ ಫಲವತ್ತತೆ ಹೊಂದಿರುವಂತಹ ಭೂಮಿಗಳಲ್ಲಿಯೇ ಹೆಚ್ಚಿಗೆ ಆಗಬೇಕಾಗಿರುವುದರಿಂದ ಉಸುಕು ಮಣ್ಣು ಮತ್ತು ಸರಿಯಾದ ರಚನೆ ಹೊಂದಿರದೇ ಇರುವಂತಹ ಅತಿಯಾದ ಜೇಡಿ ಮಣ್ಣಿನಲ್ಲಿಯೂ ಕೂಡ ಹಸಿರಿಲೆ ಗೊಬ್ಬರದ ಗಿಡಗಳು ಬೆಳೆಯುವ ಹಾಗಿರಬೇಕು. ತೃಣಧಾನ್ಯದ ಹಸಿರು ಗೊಬ್ಬರ ಬೆಳೆಗಳಿಗೆ ಹೋಲಿಸಿದರೆ ದ್ವಿದಳ ಧಾನ್ಯದ ಹಸಿರು ಗೊಬ್ಬರದ ಬೆಳೆಗಳು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಿಸುವುದರಿಂದ ಮಣ್ಣಿನಲ್ಲಿ ಸಾವಯವ ಕ್ರಿಯೆಯನ್ನು ವೇಗಗೊಳಿಸುವಲ್ಲಿ ಇವು ನೆರವಾಗ್ತವೆ. ಹಾಗೆಯೇ ದ್ವಿದಳ ಧಾನ್ಯದ ಬೆಳೆಗಳು ಹೂ ಬರುವುದಕ್ಕಿಂತ ಪೂರ್ವದಲ್ಲಿ ಹುಲುಸಾಗಿ ಬೆಳೆಯುವುದೇ ಅಲ್ಲದೆ ಹೆಚ್ಚು ನೀರಿನ ಅಂಶವನ್ನು ಎಲೆ ಹಾಗೂ ಕಾಂಡಗಳಲ್ಲಿ ಶೇಖರಿಸಿಟ್ಟುಕೊಂಡಿರುವುದೇ ಅಲ್ಲದೆ ಅವುಗಳನ್ನು ಭೂಮಿಗೆ ಬೆರೆಸಿದಾಗ ಬೇಗನೆ ಕಳೀತವೆ. ಈ ಹಂತದಲ್ಲಿ ಸಾರಜನಕದ ಪ್ರಮಾಣ ಉಳಿದ ಬೆಳವಣಿಗೆ ಹಂತಗಳಿಗೆ ಹೋಲಿಸಿದಾಗ ಹೆಚ್ಚಿನ ಪ್ರಮಾಣದಲ್ಲಿರುವುದು ಕಂಡುಬಂದಿದೆ. ಈ ಎಲ್ಲ ಕಾರಣಗಳಿಂದಾಗಿ ಹಸಿರೆಲೆ ಗೊಬ್ಬರಕ್ಕಾಗಿ ದ್ವಿದಳ ಧಾನ್ಯದ ಬೆಳೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಬೇಕು. ಇವು ಬಹುವಾರ್ಷಿಕ ಬೆಳೆಗಳಾಗಿದ್ದು ಭೂಮಿಯನ್ನು ಹೊದಿಕೆ ಮಾಡುವ ಹಾಗಿರಬೇಕು. ಹಸಿರು ಗೊಬ್ಬರದ ಬೆಳೆಗಳು ಪೊದೆಗಳು, ಗಿಡಮರಗಳು ಮಣ್ಣಿನ ಮೇಲ್ಮೈಗೆ ಹೊದಿಕೆಯಾಗಿ ಮಳೆ, ಗಾಳಿ ಹಾಗೂ ಬಿಸಿಲಿನ ಹಾನಿಯಿಂದ ಮಣ್ಣನ್ನು ರಕ್ಷಿಸುವ ಹಾಗಿರಬೇಕು. ಆಳವಾದಂತಹ ಬೇರುಳ್ಳ ಮತ್ತು ಬರ ನಿರೋಧಕ ಶಕ್ತಿ ಹೊಂದಿರುವಂತಹ ಬೆಳೆಗಳಾದರೆ ಒಣ ಬೇಸಾಯ ಕ್ರಮದಲ್ಲಿಯೂ ಕೂಡ ಬೆಳೆಯುವುದಕ್ಕೆ ಸೂಕ್ತವಾಗ್ತವೆ. ಹಸಿರೆಲೆ ಗೊಬ್ಬರದ ಬಳಕೆಯಿಂದಾಗಿ ಕೆಲವೊಂದು ಉಪಯೋಗಗಳಿವೆ. ಹಸಿರು ಗೊಬ್ಬರ ನೀಡುವಂತಹ ಬೆಳೆಗಳು ದ್ವಿದಳ ಜಾತಿಗೆ ಸೇರಿರುವುದರಿಂದ ಸಾರಜನಕ ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಇವು ಪ್ರತಿ ಹೆಕ್ಟೇರ್ಗೆ ಸುಮಾರು 4-10 ಟನ್ ಹಸಿರು ಗೊಬ್ಬರವನ್ನು ದೊರೆಯುವುದಲ್ಲದೆ 25-50 ಕಿಲೋಗ್ರಾಂನಷ್ಟು ಸಾರಜನಕವೊಂದು ಮಣ್ಣಿಗೆ ಕೊಟ್ಟ ಹಾಗಾಗ್ತದೆ. ಇದೇ ರೀತಿ ಖುಷ್ಕಿಯಲ್ಲಿ ಪ್ರತಿ ಹೆಕ್ಟೇರ್ಗೆ ಸುಮಾರು 1-1.5 ಟನ್ನಷ್ಟು ಹಸಿರು ಗೊಬ್ಬರವನ್ನು ಹಾಕುವುದರಿಂದ ಹೆಕ್ಟೇರ್ಗೆ 15-25 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಪೂರೈಸಿದ ಹಾಗಾಗ್ತದೆ. ಹೀಗೆ ಹಸಿರೆಲೆ ಗೊಬ್ಬರಗಳನ್ನು ಅಳವಡಿಸಿಕೊಂಡಾಗ ಸಂಗಾತಿ ಬೆಳೆಗಳಿಗೆ ಇಲ್ಲವೇ ಮುಂದಿನ ಬೆಳೆಗೆ ಶಿಫಾರಸು ಮಾಡಿರುವಂತಹ ಸಾರಜನಕ ಪ್ರಮಾಣದಲ್ಲಿ 50% ನೀರಾವರಿಯಲ್ಲಿ ಹಾಗೂ 25% ಒಣ ಬೇಸಾಯ ಕ್ರಮದಲ್ಲಿ ಸಾರಜನಕ ಬಳಕೆಯನ್ನು ಕಡಿಮೆ ಮಾಡಬಹುದು. ದ್ವಿದಳ ಧಾನ್ಯದ ಹಸಿರೆಲೆ ಗೊಬ್ಬರಗಳು ಮತ್ತು ಅವುಗಳಲ್ಲಿರುವಂತಹ ಪೋಷಕಾಂಶಗಳು ಅಂತಂದರೆ ಸೆಣಬಿನಲ್ಲಿ 0.5-0.75% ಸಾರಜನಕ ಇರ್ತದೆ, 0.1-0.12% ರಂಜಕ ಹಾಗೂ 0.4-0.5% ಪೊಟ್ಯಾಷಿಯಂ ಅಂಶ ಇರ್ತದೆ. ಸುಮಾರು 35-45 ದಿವಸಗಳಲ್ಲಿ ಮಣ್ಣಿನೊಂದಿಗೆ ಸೇರಿಸಬೇಕಾಗ್ತದೆ. ಹಾಗೆ ಡಯಂಚದಲ್ಲಿ 0.7-1% ಸಾರಜನಕ, 0.1-0.2% ರಂಜಕ ಹಾಗೂ 0.4-0.75% ಪೊಟ್ಯಾಷಿಯಂ ಅಂಶ ಇರ್ತದೆ. ಇದನ್ನು ಕೂಡ ಬಿತ್ತನೆ ಮಾಡಿದ 45-50 ದಿವಸಗಳಲ್ಲಿ ಮಣ್ಣಿನೊಂದಿಗೆ ಸೇರಿಸಬೇಕಾಗ್ತದೆ. ಹಾಗೆಯೇ ಅಲಸಂಡೆ, ಹೆಸರು, ಹುರುಳಿ ಇವುಗಳಲ್ಲಿಯೂ ಕೂಡ ಸಾರಜನಕ 0.7%, ರಂಜಕ 0.15% ಹಾಗೂ ಪೊಟ್ಯಾಷ್ 0.5-0.65% ಇರ್ತದೆ. ಬಿತ್ತನೆ ಮಾಡಿದ 35-45 ದಿವಸಗಳಲ್ಲಿ ಇವುಗಳನ್ನು ಮಣ್ಣಿನೊಂದಿಗೆ ಸೇರಿಸಬೇಕಾಗ್ತದೆ. ಅದೇ ರೀತಿ ಹಸಿರೆಲೆ ಗೊಬ್ಬರದ ಗಿಡಗಳಲ್ಲಿರುವಂತಹ ಪೋಷಕಾಂಶಗಳು ಅಂತಂದರೆ ಗ್ಲಿರಿಸಿಡಿ ಅಥವಾ ಗೊಬ್ಬರದ ಗಿಡದಲ್ಲಿ ಸುಮಾರು 0.65-0.8% ಸಾರಜನಕ ಇರ್ತದೆ, ರಂಜಕ 0.1-0.16%, ಪೊಟ್ಯಾಷ್ 0.3-0.7% ಇರ್ತದೆ. 3-4 ತಿಂಗಳಿಗೆ ಒಂದು ಸಾರಿ ಪ್ರತಿ ಗಿಡಕ್ಕೆ ದೊರೆಯುವಂತಹ ಪೋಷಕಾಂಶಗಳು ಅಂತಂದರೆ ಸುಮಾರು 15-20 ಕಿಲೋದಷ್ಟು ಸೊಪ್ಪನ್ನು ಪಡೆಯಬಹುದು. ಚೊಗಚೆ ಗಿಡವನ್ನು ಇದರಲ್ಲಿಯೂ ಕೂಡ 0.7% ಸಾರಜನಕ, 0.1-0.15% ರಂಜಕ ಹಾಗೂ 0.6-0.75% ಪೊಟ್ಯಾಷಿಯಂ ಅಂಶ ಇರುತ್ತದೆ. 7-8 ವಾರಗಳಲ್ಲಿ ಇದನ್ನು ಮಣ್ಣಿನೊಂದಿಗೆ ಸೇರಿಸಬಹುದು. ಸುಮಾರು 15 ಟನ್ ಪ್ರತಿ ಹೆಕ್ಟೇರಿಗೆ ಒಂದು ವರ್ಷಕ್ಕೆ ಇವುಗಳನ್ನು ಕೊಡಬಹುದು. ಹಾಗೆ ಹೊಂಗೆಯಲ್ಲಿ 0.15-0.2% ಸಾರಜನಕ, 0.15% ರಂಜಕ ಹಾಗೂ 0.8% ಪೊಟ್ಯಾಷಿಯಂ ಅಂಶ ಇರುತ್ತದೆ. 3-4 ತಿಂಗಳಿಗೆ ಒಂದು ಸಾರಿ ಪ್ರತಿ ಗಿಡಕ್ಕೆ ದೊರೆಯುವಂತಹ ಹಸಿರೆಲೆ ಸೊಪ್ಪು ಅಂತಂದರೆ ಸುಮಾರು 15-20 ಕಿಲೋದಷ್ಟು ಪಡೆಯಬಹುದು. ಹಸಿರು ಗೊಬ್ಬರದ ಬೆಳೆಗಳನ್ನು ಮೂಲ ಬೆಳೆ ಬೆಳೆಯುವ ಮೊದಲೇ ಹೊಲಗದ್ದೆಗಳಲ್ಲಿ ಬೆಳೀಬೇಕು. ಭತ್ತದ ಬೆಳೆ ತೆಗೆದ ನಂತರ ಉಳಿಕೆಯ ತೇವಾಂಶವನ್ನು ಉಪಯೋಗಿಸಿಕೊಂಡು ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಯಬಹುದು. ಅಗಲವಾದ ಸಾಲಿನಲ್ಲಿ ಅಂತರದಲ್ಲಿ ಬೆಳೆಯುವಂತಹ ಹತ್ತಿ, ತೊಗರಿ, ಗೋವಿನ ಜೋಳ, ಜೋಳ, ಕಬ್ಬು, ಸೂರ್ಯಕಾಂತಿ, ಬಾಳೆ ಇಂತಹ ಬೆಳೆಗಳಲ್ಲಿ 1-2 ಸಾಲುಗಳ ಮಧ್ಯೆ ಹಸಿರೆಲೆ ಗೊಬ್ಬರದ ಬೆಳೆಗಳಾದ ಸೆಣಬು, ಡಯಂಚ, ಅಲಸಂಡೆ ಇವುಗಳನ್ನು ಬೆಳೆದು 30-35 ದಿವಸಗಳಾಗಿದ್ದಾಗ ಅಂದರೆ ಮೊಗ್ಗು ಇಲ್ಲವೇ ಹೂವಾಡುವ ಹಂತದಲ್ಲಿ ಮಣ್ಣಿನೊಂದಿಗೆ ಸೇರಿಸುವುದರಿಂದ ಮೂಲ ಬೆಳೆಗಳಿಗೆ ಪೋಷಕಾಂಶ ಒದಗಿಸುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಈ ಸಂದರ್ಭದಲ್ಲಿ ಇಂಗಾಲ ಸಾರಜನಕದ ಪ್ರಮಾಣ ಕಡಿಮೆ ಇದ್ದು ಬೇಗನೆ ಕಳೀತವೆ. ಸೆಣಬು, ಡಯಂಚ, ಸಸ್ಬೇನಿಯಾ, ಅಲಸಂಡೆ, ಸೋಯಾ ಅವರೇ ಬೆಳೆಗಳನ್ನು ಎಕರೆಗೆ 8-10 ಕಿಲೋಗ್ರಾಂ ಪ್ರಮಾಣದಲ್ಲಿ ಬಿತ್ತಬೇಕು. ಕುದುರೆ ಮೆಂತೆಯನ್ನು ಎಕರೆಗೆ 2 ಕಿಲೋಗ್ರಾಂ ಪ್ರಮಾಣದಲ್ಲಿ ಬಿತ್ತಬೇಕು. ಹೀಗೆ ಮಾಡುವುದರಿಂದ ಈ ಎಲ್ಲ ಬೆಳೆಗಳಲ್ಲಿ 20-25% ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಸಾವಯವ ಕೃಷಿಯಲ್ಲಿ ಹಸಿರು ಗೊಬ್ಬರ ಬೆಳೆಗೆ ಮೂಲ ಬೆಳೆಗೆ ಶಿಫಾರಸು ಮಾಡಿದ ರಂಜಕದ ಪ್ರಮಾಣವನ್ನು ಶಿಲಾರಂಜಕ ರೂಪದಲ್ಲಿ ಹಾಕುವುದರಿಂದ ಮುಂದಿನ ಬೆಳೆಗೆ ರಂಜಕದ ಲಭ್ಯತೆ ಹೆಚ್ಚಿಗೆ ಆಗ್ತದೆ. ಅಲ್ಲದೆ ಮೂಲ ಬೆಳೆಗೆ ಲಭ್ಯವಾಗದ ರೂಪದಲ್ಲಿರುವ ಮುಖ್ಯ ಮತ್ತು ಲಘು ಪೋಷಕಾಂಶಗಳನ್ನು ಹಸಿರು ಗೊಬ್ಬರ ಬೆಳೆ ಹೀರಿಕೊಂಡು ಅದನ್ನು ಭೂಮಿಗೆ ಸೇರಿಸಿದಾಗ ಅವು ಕಳೆತು ವಿಭಜನೆ ಹೊಂದಿ ಲಭ್ಯವಾಗುವ ಹಾಗೆ ಮಾಡುತ್ತವೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್.